ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहा, पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ಓಹೋಹೊ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-2258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಕುಟುಂಬ ಕೃಷಿಯ ಯಶಸ್ವಿ ಮಾದರಿ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಹಿರಳಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ತಿಮ್ಮೇಗೌಡ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆಯನ್ನು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಹಿರಳಹಳ್ಳಿಯಲ್ಲಿ ಬಹಳ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ ಒಂದು ಕುಟುಂಬದ ಹಿರಿಯ ಶ್ರೀಯುತ ಬಿ ತಿಮ್ಮೇಗೌಡ ಅವರು. ಕುಟುಂಬ ಕೃಷಿಗೆ ಇರುವಂತಹ ಅವಕಾಶಗಳ ಬಗ್ಗೆ ನಾವು ಸಾಕಷ್ಟು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಹೇಳ್ತಾನೆ ಇರ್ತೀವಿ, ಅದರ ಅನುಕೂಲತೆಗಳ ಬಗ್ಗೆ ತಿಳಿಸ್ತಾನೆ ಇರ್ತೀವಿ. ಅದರ ಒಂದು ಯಶಸ್ಸಿನ ಮಾದರಿಯನ್ನ ನಾವು ಈಗ KR ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಹಿರಳಹಳ್ಳಿಯಲ್ಲಿ ಇರುವಂತಹ ತಿಮ್ಮೇಗೌಡರ ಮನೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ತಿಮ್ಮೇಗೌಡರಿಗೀಗ 63 ವರ್ಷ, SSLC ವರೆಗೆ ವಿದ್ಯಾಭ್ಯಾಸ ಮಾಡಿದ್ರು. ತಂದೆ ಕಾಲದಲ್ಲಿ ಇದ್ದಿದ್ದು 5 ಎಕರೆ ಭೂಮಿ, ಈಗ ಅದು 19 ಎಕರೆವರೆಗೆ ವಿಸ್ತಾರಗೊಂಡಿದೆ. ಕುಟುಂಬದ ಜೊತೆಗೆ ಕೃಷಿಯೂ ಸಹ ಇಲ್ಲಿ ಅಭಿವೃದ್ಧಿಯಾಗಿದೆ. ಎಲ್ಲ ವಿಚಾರಗಳನ್ನ ನಾವು ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ತಿಮ್ಮೇಗೌಡ್ರೆ. ನಮಸ್ಕಾರ ಸರ್. ತಿಮ್ಮೇಗೌಡ್ರೆ, SSLC ವರೆಗೆ ವಿದ್ಯಾಭ್ಯಾಸ ಮಾಡಿದ್ರಿ? ಹೌದು ಸರ್. 5 ಎಕರೆ ಜಮೀನ್ ಇತ್ತು ನಮ್ ತಂದೆ, 5 ಎಕರೆ ಇತ್ತು ಸರ್. ತಂದೆಗೆ 2 ಮಕ್ಕಳು, ನೀವು ಮತ್ತೆ ಅಕ್ಕ. ಕೃಷಿ ಪ್ರಾರಂಭ ಮಾಡಿದಾಗ ನಿಮ್ಗೆ ಒಂದು 15-16 ವರ್ಷ ಇರ್ಬೋದಾ? 16 ವರ್ಷ ಇರ್ಬೋದು ಸರ್. ಆವಾಗ ಯಾವ ತರ ಇತ್ತು ಕೃಷಿ ವ್ಯವಸ್ಥೆ? ನಮ್ ತಂದೆಗೆ 5 ಎಕರೆ ಜಮೀನ್ ಇತ್ತು. ಹುರುಳಿ ಬೆಳೆಯವರು, ರಾಗಿ ಬೆಳೆಯವರು, ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂತ ರೈತರು ಸಹ ನಮ್ ತಂದೆ. ಇನ್ನ ರಾಗಿ, ಹುರುಳಿ, ಭತ್ತ ಅಷ್ಟು ಮಾತ್ರ ಬೆಳೆಯಕ್ಕೆ ಸಾಧ್ಯ ಆಗ್ತಿತ್ತು ಸರ್. ಮನೆಗೆ ಮೆಣಸಿನಕಾಯಿ ಬೆಳ್ಕೊಳ್ಳೋರು, ಈರುಳ್ಳಿ ಬೆಳ್ಕೊಳ್ಳೋರು ಮನೆಗೆ ಆಗಷ್ಟು ಮಾತ್ರ ಸರ್ ಅಷ್ಟೇ ಇದ್ದದ್ದು. ಆದಾಯ ಇರಲಿಲ್ಲ ಸರ್. ಒಂದು 15-20 ತೆಂಗಿನ ಮರ ಇದ್ದು ಮನೆಗೆ ಬಳಸ್ಕೊಂಡು ಅದನ್ನ ತೆಂಡೆಕೆರೆ ಸಂತೆಗೆ ತಗೊಂಡೋಗಿ 50-60 ರೂಪಾಯಿಗೆ ಮಾರ್ತಿದ್ದು ನನಗೂ ಚೆನ್ನಾಗಿ ಗೊತ್ತಿದೆ ಸರ್. ಆಗ ಅಷ್ಟು ಕಷ್ಟದಲ್ಲಿ, ತುಂಬಾ ಕಷ್ಟದಲ್ಲಿ ಜೀವನ ಸಾಕೊಂಡು ಬರ್ತಿದ್ರು ಸರ್ ತಂದೆ ತಾಯಿ. ರಾತ್ರಿ ಕೆಲಸ ಮಾಡೋರು ಮಾಡಿದ್ರೆ ಅದು ತಕ್ಕನಾಗ ಆದಾಯ ಇರಲಿಲ್ಲ. ಆಗ ಮಳೆ ಆಶ್ರಯದಲ್ಲಿ ಮಾಡ್ತಿದ್ದ ದೇಶದಿಂದ ನಾನು 18-19 ವರ್ಷಕ್ಕೆ ನಾನು ಮದುವೆಗೆ, ನಮ್ಮನೆಯವರು 1ನೇ ಮಗ, ನಮ್ಮ ತಾಯಿಗೆ ಹುಷಾರಿರಲಿಲ್ಲ. ನಾನು 19 ವರ್ಷಕ್ಕೆ ಮದುವೆ ಮಾಡಿದೆ ಸರ್. ನನ್ನ ಹೆಂಡತಿ ರಾಜಘಟ್ಟ, ಇಲ್ಲಿ 10 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಮದುವೆ ಆದ ನಂತರ ನಾನು ಏನಾದ ನಾನು ನಮ್ಗೆ ನಾನು ಎಸ್ ಎಲ್ ಸಿ ಮಾಡಿದ್ದೆ, ಎಸ್ ಎಲ್ ಸಿ ಮಾಡಿದ್ರೆ ಕೆಲಸ ಸಿಕ್ತಿತ್ತು. ಹೋಗಿದ್ರೆ ನನಗೆ ನನ್ನ ಸ್ನೇಹಿತರು ನಾನು 29 ಜನ ನನ್ನ ಸ್ಟೂಡೆಂಟ್ಗಳಿದ್ರು, ಅದರಲ್ಲಿ 25 ಜನ ಕೆಲಸಕ್ಕೆ ಹೋದ್ರು ಸರ್. ನಾನು ಹೋಗ್ಬೋದಿತ್ತು, ಹೋಗಿದ್ರೆ ನನಗೆ ಕೆಲಸದ ಬಗ್ಗೆ ಹೋಗ್ಲಿಕ್ಕೆ ಆಸಕ್ತಿ ಇರಲಿಲ್ಲ ಸರ್. ನಾನು ವ್ಯವಸಾಯನೇ ಮಾಡಿ ಬದುಕಬೇಕು ಅಂತ ನನಗೆ ತುಂಬ ಆಸಕ್ತಿ ಇತ್ತು. ಆ ಆಸಕ್ತಿ ಪ್ರಕಾರ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ 5 ರೂಪಾಯಿ ಅಕೌಂಟ್ ಇತ್ತು. ಆವಾಗ 5 ರೂಪಾಯಿ ಅಕೌಂಟ್ನಲ್ಲಿ ನಾನು ಸಾಲ ಕೇಳಿದೆ, ಹಸು ಸಾಲ ತಗೋಬೇಕು ಅಂತ ಕೆನರಾ ಬ್ಯಾಂಕ್ನಲ್ಲಿ. ಅವರು ಬ್ಯಾಂಕ್ನವ್ರು ಹೇಳಿದ್ರು, ನೀನು 6 ತಿಂಗಳು ನನಗೆ ನೀವು ಬ್ಯಾಂಕಲ್ಲಿ ಟರ್ನ್ ಓವರ್ ಮಾಡಪ್ಪ, ನಾನು ಸಾಲ ಕೊಡ್ತೀನಿ ಅಂತ ಹೇಳಿದ್ರು ಸರ್. ನಾನು 6 ತಿಂಗಳು ದಿವಸ ಸೈಕಲ್ ಇಲ್ಲಿಗೆ 12 ಕಿಲೋಮೀಟರ್ ಆಗೋದು, 6 ತಿಂಗಳು ದಿವಸ ವಾರಕ್ಕೆ 2 ದಿವಸ 10 ರೂಪಾಯಿ 20 ರೂಪಾಯಿ ಕಟ್ಟಿ ಟರ್ನ್ ಓವರ್ ಮಾಡಿ 6 ತಿಂಗಳ ನಂತರ ಒಂದು ದಿವಸದಲ್ಲಿ ನನಗೆ ಲೋನ್ನ 2 ಹಸುನ ರಿಲೀಸ್ ಮಾಡಿದ್ವು ಸರ್. ಹಸು ರಿಲೀಸ್ ಮಾಡಿ ಹಸುವಿನಲ್ಲಿ ನಾನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನನಗೆ 6 ಹಸು ಲೋನ್ ಕೊಟ್ಟರು. 6 ಹಸುಗೂ ಇನ್ಶೂರೆನ್ಸ್ ಇತ್ತು, ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ ಸರ್. ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾನು ನಮ್ಮ ಜಮೀನಿಗೆ ನೀರಾವರಿ ಮಾಡಬೇಕು, ನನ್ನ ತಂದೆ ಆಸ್ತಿಗೆ ನೀರಾವರಿ ಮಾಡಬೇಕು ಅಂತ ಏತ ಎತ್ತಿ ನೀರ ಮಾಡಿ ಕಬ್ಬು ಬೆಳಗಿದ್ವಿ ಸರ್. ನಾನು ಏತ ಎತ್ತಿ ನೀರು ಮಾಡಿ ಕಡೆಗೆ ಒಂದು ರಾಟೆ ಮಿಷನ್ ಬರ್ತಿತ್ತು, ಎತ್ತಿನಲ್ಲಿ ಹೊಡಿತಕ್ಕಂಥ ರಾಟೆ ಮಿಷನ್ ತಗೊಂಡು ಅದರಲ್ಲಿ ಕಬ್ಬು ಬೆಳೆದು ಅದರಲ್ಲಿ ದುಡ್ಡು ಮಾಡಿ ಪಂಪ್ ಸೆಟ್ ಹಾಕಿಸಿದೆ ಸರ್. ಒಂದು 3 HP ಮೋಟರ್ನ ರಾಯ ಸಮುದ್ರದಲ್ಲಿ ಸೆಕೆಂಡ್ ಹ್ಯಾಂಡ್ ಮೋಟರ್ ತಂದು ಮಿಷನ್ ಹಾಕಿಸಿ ಪೈಪ್ ಲೈನ್ ಮಾಡಿ ಇಡೀ ನಮ್ಮ ತಂದೆ ಆಸ್ತಿಗೆ 5 ಎಕರೆಗೂ ನಾನು ಪೈಪ್ ಲೈನ್ ಮಾಡಿ ಸಾಲ ಮಾಡಿ ನನಗೆ ದೇವಸ್ಥಾನ ಅಂದರೆ ಕೆನರಾ ಬ್ಯಾಂಕು ಸರ್. ಕೆನರಾ ಬ್ಯಾಂಕ್ನಲ್ಲಿ ನನಗೆ ತುಂಬ ಸಹಾಯ ಮಾಡಿದ್ರು ಸರ್. ನಾನು ಒಂದ್ಸಾರಿ ನನಗೆ ಒಂದು ಕೆನರಾ ಬ್ಯಾಂಕ್ನಲ್ಲಿ 6 ಸಾಲನ ನನಗೆ ಲೋನ್ ರೂಪದಲ್ಲಿ ಕೊಟ್ಟಿದ್ರು ಸರ್. ಪಂಪ್ ಸೆಟ್ ಸಾಲ, ಪೈಪ್ ಸಾಲ, ಪಂಪ್ ಸೆಟ್ ಮನೆ ಸಾಲ, ಕಬ್ಬು ಸಾಲ ಮತ್ತು ಇದು ಬಾಳೆ ಸಾಲ, ಹಿಂಗೆ 6 ಸಾಲನ ನನಗೆ ಸಾಲ ಕೊಟ್ಟು ಅದ್ರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ ಸರ್. ನಾನು ಚೆನ್ನಾಗಿ ಗೇದು ನಾನು ಹೆಂಡ್ತೀನೋ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ನಾವು ಗೇಯ್ಲಿಕ್ಕೆ ರಾತ್ರಿ ಆಗಲು ಅಂತಲೇ ಗೇದು ಪಂಪ್ ಸೆಟ್ ಮಾಡಿ ಪಂಪ್ ಸೆಟ್ ಲೈನ್ ಎಲ್ಲ ಜಮೀನಿಗೂ 5 ಎಕರೆಗೂ ನಮ್ಮ ತಂದೆದು 12-13 ಕಡೆ ಜಮೀನು ಇದೆ ಸರ್. ಅದರಲ್ಲಿ ಅಷ್ಟಕ್ಕೂ ಆ ಜಮೀನಿಗೆಲ್ಲರಿಗೂ ಪೈಪ್ ಲೈನ್ ಮಾಡಿ ನೀರಾವರಿ ಮಾಡಿ 5 ಎಕರೆಗೂ ಕಬ್ಬು ನೆಟ್ಟಿ ಚೆನ್ನಾಗಿ ಕಬ್ಬು ಬೆಳೆದು ನಾವೇ ಗಾಣ ಆಡಿಸಿ ಬೆಲ್ಲ ತೆಗೆದು ಮಾಡ್ತಿದ್ದೆ ಸರ್. ದುಡ್ಡು ಮಾಡಿ ಆವಾಗ ಒಂದೊಂದು ಮಧ್ಯದಲ್ಲಿ ಜಮೀನು ನಮ್ಗೆ ಅಕ್ಕಪಕ್ಕ ಜಮೀನು ಸಿಕ್ತಿದ್ದಂಥ ಜಮೀನನ್ನ ನಾವು ಕೊಂಡ್ಕೊಂಡು ಆ ಜಮೀನಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿ ಆಮೇಲೆ ನಂತರ ನಾವು ರೇಷ್ಮೆ ಹಾಕಬೇಕು ಅಂತ ಮಾಡಿದ್ವಿ ಸರ್. ಅಲ್ಲಿ ಅದರಲ್ಲಿ 1-2 ಎಕರೆ ರೇಷ್ಮೆನೂ ಹಾಕಿದ್ವಿ. ರೇಷ್ಮೆ ಹಾಕಿದ್ರೆ ರೇಷ್ಮೆನಲ್ಲಿ ಆದಾಯ ಕಮ್ಮಿ ಬರ್ತಿತ್ತು ಸರ್ ಅವತ್ತಿನ ರೇಟ್ನಲ್ಲಿ. ಆವಾಗ ಚಂದ್ರಿಕೆ ಮಾಡಿದ್ವಿ, ಚಂದ್ರಿಕೆ ನಾವು ಸ್ವಂತ ಒಂದು 600 ಚಂದ್ರಿಕೆ ಮಾಡಿದೆ ಸರ್. ನಾನೇ ನಮ್ಮ ಮನೆಯವರು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಹಿರಿಯ ಮಗಳು ನಾವು ಎಲ್ಲ ಚಂದ್ರಿಕೆ ಹೂವು ಚಾಪೆ ತಂದು ಚಂದ್ರಿಕೆನು ಹೊಲ್ದಿದ್ದೀವಿ ಸರ್. ನಾವೇ ತಯಾರು ಮಾಡಿ ಅದ 1.5 ರೂಪಾಯಿ 2 ರೂಪಾಯಿ ನಮ್ಮ ಬಾಡಿಗೆ ಕೊಟ್ಟು ಅದು ಸಾಕಷ್ಟು ಕೆಲಸನ ನಮ್ಮ ತಂದೆ ತಾಯಿನೂ ಮಾಡ್ತಿದ್ರು, ಕೆಲಸನ ನಾವು ಮಾಡ್ತಿದ್ವಿ. ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಜಮೀನು ಒಂದೊಂದಾಗಿ ನಾನು ಬಡ್ಡಿ ಸಾಲನೂ ಮಾಡಿದ್ದೀನಿ, ಬ್ಯಾಂಕ್ನಲ್ಲೂ ನಾನು ಸಾಲ ಮಾಡಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ನನಗೆ ದೇವಸ್ಥಾನ ಅಂದರೆ ನನಗೆ ಯಾರು ಬೇರೆ ಜನಗಳ ಸಹಾಯ ಇರಲಿಲ್ಲ ಸರ್, ಹಣಕಾಸು ಕೊಡುವಂಥ ಸಹಾಯ ಇರಲಿಲ್ಲ. ಈಗ ನನಗೆ ಕೆನರಾ ಬ್ಯಾಂಕೇ ನನಗೆ ದೇವಸ್ಥಾನ ಇದೆ ಹಂಗೆ ಅಂತ ಅಂದ್ಕೊಂಡು ನಾನು ದೇವಸ್ಥಾನ ಇವತ್ತು ಕೈ ಮುಗಿತೀನಿ ಕೆನರಾ ಬ್ಯಾಂಕ್ ಕಂಡಾಗ. ಅದರಿಂದ ನಾನು ಇಂಪ್ರೂವ್ಮೆಂಟ್ ಆಗಿ ಅಲ್ಲಿಂದ ಮುಂದಕ್ಕೆ ಒಂದೊಂದಾಗಿ ವ್ಯವಸಾಯ ಮಾಡಿ 6 ಹಸು ಸಾಕಿದ್ದೆ. ಹಸುವಿನಲ್ಲಿ ನನಗೆ ದೊಡ್ಡ ರೋಗ ಬಂದು ಒಂದೇ ಸಾರಿ 6 ಹಸುನು ತೀರೋಗ್ಬಿಟ್ಟು ಸರ್. ಇನ್ಸೂರೆನ್ಸ್ ಇತ್ತು ಸರ್. 6 ಹಸುನು ತಿರ್ಗಾ ಕಟ್ಟಿದೆ ಸರ್. 6 ಹಸು ಕಟ್ಟಿದೆ. ಜನಗಳೆಲ್ಲ ನನ್ನ ಮುಳುಗೋದ್ರು ಅಂತ ಅನ್ನೋ ಸ್ಥಿತಿಗೆ ಆಗೋದೆ ಸರ್. ನನಗ ಜನಗಳ ಕಣ್ಣಿಗೆ ನಾನು ಧೈರ್ಯವಾಗಿದ್ದೆ, ಜನಗಳ ಕಣ್ಣಿಗೆ ಮುಳುಗೋದ ಅನ್ನೋ ಲೆಕ್ಕಕ್ಕಿದ್ದೆ. ಆಯ್ತು, 6 ಹಸುಗೆ ಒಂಟೋದಲ್ಲ ಜನ ಹಿಂಗೆ ಅಂತಾರಲ್ಲ ಅಂತ ತಿರ್ಗಾ ಅವರೇ ಲೋನ್ ಕೊಟ್ಟು ನನಗೆ 6 ಹಸು ತಿರ್ಗಾ ಕಟ್ಟಿದೆ ಸರ್. ಲೋನ್ ಕಟ್ಟಿ ಆವಾಗ ಒಬ್ಬನೇ ಮಗ ಅಲ್ವೇ, ಜಮೀನು ಉಳಕ್ಕೆ ನಮಗೆ ತಗೊಂಡದ್ದು 1-2 ಎಕರೆ 3 ಎಕರೆ ತಗೊಂಡ್ ಜಮೀನು ಜಾಸ್ತಿ ಆಯ್ತಲ್ಲ, ಉಳ್ಳಿಕ್ಕೆ ನನಗೆ ಜಮೀನು ಕಷ್ಟ ಆಗ್ತಿತ್ತು. ಒಂದು ಟ್ರ್ಯಾಕ್ಟರ್ ತಗೋಬೇಕು ಅಂತ ನಾನು ತುಂಬ ಆಸಕ್ತಿ ವಹಿಸಿದೆ ಸರ್. ನಾವತ್ತು ದುಡ್ಡು ಇರಲಿಲ್ಲ, ನಮ್ಮ ಮನೆಯವರು ಬೇಡ ಸಾಲ ಬೇಡ ಸಾಲ ಬೇಡ ಸಾಲಗಾರರು ಆಗ್ಬಿಡ್ತೀವಿ ಅಂತ ನಮ್ಮ ಮನೆಯವರು ತುಂಬ ಭಯ ಪಡ್ತಿದ್ರು ಸರ್. ನಾನು ಏನೇ ಆಗಲಿ ನಾನು ಧೈರ್ಯವಾಗಿ ಸಾಲ ಮಾಡಿದ್ರೆ ನಾನು ಧೈರ್ಯವಾಗಿ ತೀರಿಸಿ ಕಷ್ಟ ಬಿದ್ದು ದುಡ್ದು ತೀರಿಸ್ತೀನಿ ಅನ್ನೋ ಧೈರ್ಯದಲ್ಲಿ ನಾನು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇದ್ದೆ ಸರ್. ತುಂಬ ಒಳ್ಳೆ ಜನ ಸರ್. ಅವರು ಎಂಥವ್ರು ಅಂದರೆ ಕಬ್ಬು ಬೆಳೆ ಸಾಲಕ್ಕೆ ನನಗೆ ಲೋನ್ಗೆ ಬಂದಿದ್ರು. ಅವ್ರು ಬರಬೇಕಾದ್ರೆ ಅವರು ಟೈಮಿಂಗ್ಸು 10 ಗಂಟೆ ಅಂದರೆ 10:30-10:30 ಬರೋರು ಅಂತ ಮ್ಯಾನೇಜರು. ಅವ್ರಿಗೆ ಒಂದು ಎಳ್ನೀರ ಕೆತ್ತಿ ಮಡಗಿದ್ದೆ, ಎಳ್ನೀರು ಕುಡಿಲಿಕ್ಕೆ ಅವ್ರಿಗೆ ಬದ್ನಾಗ ಕೊಡಬೇಕು ಅಂತ. ಅವ್ರು ಬಂದರು, ನನ್ನ ಜಮೀನ ಕಬ್ಬು ಬೆಳೆದಿರೋದು ನೋಡಿದ್ರು, ಎಳ್ನೀರ ಕೆತ್ಕೊಡಕ್ಕೆ ಹೋದಾಗ ಅವ್ರು ಕುಡಿಯಲಿಲ್ಲ ಸರ್. ನಾನು ಡ್ಯೂಟಿ ಮೇಲೆ ಇದ್ದೀನಪ್ಪ, ನಾನು ಎಳ್ನೀರು ನಾನು ಕೆನರಾ ಬ್ಯಾಂಕ್ ಕೆಲಸದಲ್ಲಿ ಇದ್ದೀನಿ, ಈಗ ನಾನು ಕುಡಿಯಲ್ಲ, ನಾನು 5 ಗಂಟೆ ಮೇಲೆ ಬರ್ತೀನಿ ಬೇಕಾದ್ರೆ ಕೊಡು ಕುಡಿತೀನಿ, ಡ್ಯೂಟಿ ಮುಗ್ದು ಕುಡಿತೀನಿ, ಟ್ರ್ಯಾಕ್ಟರ್ ಸಾಲ ತಗೋಬೇಕು ಅಂತ ಮ್ಯಾನೇಜರ್ಗೆ ಕೇಳಿದ್ವಿ ಸರ್. ನನಗೆ ಜೊತೆಯಲ್ಲಿ ಎಚ್ ಎನ್ ಗೋಪಾಲಯ್ಯ ಅಂತಿದ್ರು, ತುಂಬ ಸಹಾಯ ಮಾಡ್ತಿದ್ರು. ತಿಮ್ಮೇಗೌಡ್ರೆ, ತುಂಬ ಭಾವಾವೇಶಕ್ಕೆ ಒಳಗಾಗಿ ಹಳೆದನ್ನೆಲ್ಲ ನೀವು ಮೆಲ್ಕು ಹಾಕ್ತಾ ಇದ್ದೀರಿ, ಗೊತ್ತಾಗ್ತಾ ಇದೆ ನಿಮ್ಮ ಭಾವನೆಗಳು. ಹೇಳಿ, ಈಗ ಆಗ್ಗೂ ಈಗ್ಗೂ ಇಷ್ಟು ವರ್ಷದಲ್ಲಿ ಕುಟುಂಬದ ಒಂದು ಗಾತ್ರ ಜಾಸ್ತಿ ಆಗಿದೆ, ಮನೆಯಲ್ಲಿ ಸೊಸೆಯಂದ್ರು ಬಂದಿದ್ದಾರೆ, ಮಕ್ಕಳಿಗೆ ಮದುವೆ ಆಗಿದೆ, ಮೊಮ್ಮಕ್ಕಳಿದ್ದಾರೆ, ಜೊತೆಗೆ ನಿಮ್ಮ ಒಂದು ಕೃಷಿ ಭೂಮಿನೂ ಸಹ ವಿಸ್ತಾರ ಆಗಿದೆ. 5 ಎಕರೆಯಿಂದ 18 ಎಕರೆಗೆ ಬಂದಿದ್ದೀರಿ. ಜೊತೆಗೆ ಬೆಳೆ ವೈವಿಧ್ಯತೆಗಳು ಜಾಸ್ತಿ ಆಗಿದೆ. ನಿಮ್ ತಂದೆ ಬೆಳೀತಿದ್ದ ಹಾಗೆ ಬರೀ 3-4 ಬೆಳೆಗಳನ್ನ ಬಿಟ್ಟು ರೇಷ್ಮೆ ಆಯಿತು, ತೋಟಗಾರಿಕೆ ಬೆಳೆಗಳು, ಹಣ್ಣಿನ ಬೆಳೆಗಳು, ಹೂನು ಸಹ ಬೆಳೀತಾ ಇದ್ದೀರಿ, ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಈಗಲೂ ಏನಾದರೂ ಪಶುಪಾಲನೆಯನ್ನ ಮುಂದುವರಿಸ್ಕೊಂಡು ಬಂದಿದ್ದೀರಾ? ಎಷ್ಟು ದಾಸುಗಳು ಈಗಿದೆ? ಈಗ 2 ಹಸು ಇದೆ, 2 ಎಮ್ಮೆ ಇದೆ ಸರ್. ಈಗಲೂ ಟ್ರ್ಯಾಕ್ಟರ್ ಸಾಲಕ್ಕೆ ಹೋದ್ವಿ ಸರ್, ತಿಮ್ಮೇಗೌಡರಿಗೆ 6 ಸಾಲ ಕೊಟ್ಟಿದ್ದೀನಿ, ಸಾಲ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರು ಸರ್. ಇಲ್ಲ ಸರ್, ಅವ್ರಿಗೆ ಒಂದು ದೊಡ್ಡ ಸಾಲ ತಗೋಬೇಕು ಅಂತ ನಿಮ್ಮ ಹತ್ರ ಬಂದಿದ್ದಾರೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು, ಜೊತೆಲಿದ್ದವರು. ಆವಾಗ ಹಂಗಾದ್ರೆ ತಿಮ್ಮೇಗೌಡರಿಗಾದ್ರೆ ಟ್ರ್ಯಾಕ್ಟರ್ ತಗೊಳ್ಳೋದಾದ್ರೆ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಆಗ ನಮ್ಮ ಮನೆಯವರು ಬಿಲ್ಕುಲ್ ಬೇಡ ಅಂತ ತುಂಬ ಅಪೋಸ್ ಮಾಡಿದ್ರು. ಆದ್ರೂ ನಾನು ತಗೋಬೇಕು ಅಂತ ಹೇಳಿ ನನ್ನ ಹತ್ರ ಇದ್ದು ದವತ್ತು 2 ಎಕರೆ 28 ಗುಂಟೆ ಜಮೀನು ಮಾತ್ರ ಇತ್ತು ಸರ್. ಅವರು ನಾನು ತಿಮ್ಮೇಗೌಡರಿಗೆ ನಾನೇ ಕೊಡ್ತೀನಿ, ನನ್ನ ಕಡೆಯಿಂದ ಆದ್ರೂ ಚಿಂತೆ ಇಲ್ಲ, ಸಾಲನ ನನ್ನ ಜವಾಬ್ದಾರಿಯಿಂದ ಕೊಡ್ತೀನಿ ಅಂದ್ಬಿಟ್ಟು 2 ಎಕರೆ 28 ಗುಂಟೆಗೆ ಟ್ರ್ಯಾಕ್ಟರ್ ಸಾಲ ಕೊಟ್ಟರು ಸರ್. 1992 ನವೆಂಬರ್ 21 ನನಗೆ ಟ್ರ್ಯಾಕ್ಟರ್ ಬಂತು. ಆವಾಗ ನಾನು ಟ್ರ್ಯಾಕ್ಟ್ರಲ್ಲಿ ಆದಷ್ಟು ರಾತ್ರಿ ಹಗಲು ಒಂದನೇ ದುಡಿದು ನೇಗ್ಲಲ್ಲಿ ಮರಳಲ್ಲಿ ಏನು ಬಾಡಿಗೆ ಸಿಗ್ತದೆ, ರಾತ್ರಿ ಹಗಲು ಒಂದನೇ ರಾತ್ರಿ ಇವತ್ತು ನಾನು ಡ್ರೈವಿಂಗ್ ಮಾಡ್ತಿದ್ದೆ, ಬೆಳಗ್ಗೆ ಹೊತ್ತು ಡ್ರೈವರ್ ಕೆಲಸ ಮಾಡೋನು. ಆ ಥರದಲ್ಲಿ ನನ್ನ ಟ್ರ್ಯಾಕ್ಟರ್ ಚೆನ್ನಾಗಿ ನನಗೆ ಸಂಪಾದನೆ ಮಾಡಿಕೊಡ್ತು. ಅದಾದ ನಂತರ ನಾನು ಆ ಟ್ರ್ಯಾಕ್ಟರ್ ಸಾಲದಲ್ಲಿ ನಾನು ಸಂಪಾದನೆ ಮಾಡಿ ಮಾಡಿ ಕಂತು ಕ್ಲಿಯರ್ ಆಗಿ ಕಟ್ಟಿ ಸಾಲನ ತೀರಿಸಿದೆ. ಈಗಲೂ ಕೆನರಾ ಬ್ಯಾಂಕ್ ಮ್ಯಾನೇಜರು ಈಗಲೂ ಮೈಸೂರಲ್ಲಿ ಇದ್ದಾರೆ, ಹಾಲಿ ಇದ್ದಾರೆ, ಅವರು ತುಂಬ ಒಳ್ಳೆ ಮನುಷ್ಯರು. ಅಂಥವ್ರು ನನಗೆ ಹೆಲ್ಪ್ ಮಾಡಿದ್ರು, ಸಹಾಯ ಮಾಡಿದ್ರು. ಅದಾದ ನಂತರ ಆ ದುಡ್ಡಲ್ಲಿ ನಾನು ಅಲ್ಪ ಅಲ್ಪ ಸಸ್ವಲ್ಪ ಸಸ್ವಲ್ಪ ಪಕ್ಕ ಜಮೀನು ಅಂತ ನಾನು ಜಮೀನು ತಗೊಂಡೆ. ಅದರಲ್ಲಿ ನಮ್ಮ ಹೆಣ್ಮಕ್ಳನ್ನು ಮದುವೆ ಮಾಡಿದೆ, 2 ಹೆಣ್ಮಕ್ಳನ್ನು ಮದುವೆ ಮಾಡಿದೆ. ಅದರಲ್ಲಿ ನಮ್ಮ ಗಂಡು ಮಕ್ಕಳನ್ನು ಮದುವೆ ಆಗಿದೆ, ನಮ್ಮ ಸೊಸೆಯಂದ್ರು ಬಂದಿದ್ದಾರೆ. ಅದರಲ್ಲಿ ಈಗ ನಾವು ಈ ಮುಂದಕ್ಕೆ ಈಗ ನಾವು ಅದೇ 5 ಎಕರೆ ಜಮೀನ ನಮ್ಮ ತಂದೆ ಇದ್ದಂಥ ಜಮೀನಿನಲ್ಲಿ 5 ಎಕರೆಗೂ ತೆಂಗಿನ ಗಿಡ ಹಾಕಿದ್ವಿ. ತೆಂಗಿನ ಗಿಡನೂ ಚೆನ್ನಾಗಿ ಬಂದಿದೆ. ಈಗಲೂ ತೆಂಗಿನ ಗಿಡ ನಾವು ಎಳ್ನೀರು ಮಾರ್ತಾ ಇದ್ದೀವಿ. ಈಗಲೂ 1.5 ವರ್ಷಕ್ಕೆ 5 ಲಕ್ಷ ರೂಪಾಯಿಗೆ ಈಲಿಗೆ ಹಾಕಿದ್ದೀನಿ ತೆಂಗಿನ ಮರನ, ಅದು ಅದೇ ಬರ್ತಾ ಇದೆ. ಒಟ್ಟಿನಲ್ಲಿ ಕಬ್ಬು ಹಾಕಿದ್ದೀವಿ, ಕಬ್ಬನ್ನು ಬೆಳೆದಿದ್ದೀವಿ. ಈಗಲೂ ಹಸು ಸಾಕಬೇಕು ಅಂತ ನನ್ನ ಒಂದು, ಈಗ ನಾವು ಹಸು ಸಾಕಿದ್ರೆ ಒಂದು ಟಾಪ್ ಒಂದು ಚೆನ್ನಾಗಿ ದೊಡ್ಡದಾಗಿ ಮಾಡಬೇಕು ಅಂತ ಒಂದು ಅನಿಸಿಕೆನ ಮಾಡ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಎಸ್ ಅಂದರೆ ಒಂದು ಹಸುನ ಫಾರಮ್ ಹೌಸ್ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ರೇಷ್ಮೆ ನೀವು ಶುರು ಮಾಡಿದ್ರಿ, ನಿಮ್ಮ ತಂದೆಯವರು ಇದ್ದರು ಆಗ. ರೇಷ್ಮೆ ಕೃಷಿ ಪ್ರಾರಂಭ ಮಾಡಿದಾಗ ಯಾವ ರೀತಿ ಅನುಭವ ಆಯಿತು? ಈಗಲೂ ಸಹ ರೇಷ್ಮೆ ಕೃಷಿಯನ್ನೇ ನೀವು ಆರ್ಥಿಕವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಕಬ್ಬು ಬೆಳೆಯೋದ್ರ ಜೊತೆಗೆ ರೇಷ್ಮೆ ಕೃಷಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ರೇಷ್ಮೆ ಬಿತ್ತನೆಯನ್ನು ಸಹ ತಾವು ಮಾಡ್ಕೊಳ್ತಾ ಇದ್ದೀರಿ, ಜೊತೆಗೆ ನಿಮಗೆ ಆದಾಯನು ಬರ್ತಾ ಇದೆ. ಹೇಳಿ, ಇದರ ಅನುಭವ ಏನು, ಸೂಕ್ಷ್ಮತೆಗಳು ಯಾವ ತರ ಇರುತ್ತೆ? ಆಗ ರೇಷ್ಮೆ ಬೆಳೀತಿದ್ದು ತುಂಬಾ ಕಷ್ಟ ಆಗ್ತಿತ್ತು ಸರ್, ಲೇಬರ್. ಆಗ ಈಗ ಆವಾಗ 100 ಮೊಟ್ಟೆ ಮೇಯಿಸೋಕೆ ಎಷ್ಟು ಇತ್ತೋ ಇವತ್ತು 400 ಮೊಟ್ಟೆ ಮೇಯಿಸ್ಬೋದು ಸರ್. ಅದೇ ಜಾಗದಲ್ಲಿ ಅದೇ ಕೆಲಸದಲ್ಲಿ 400 ಮೊಟ್ಟೆ ಮೇಯಿಸ್ಬೋದು ಸರ್, ಹಾಗೂ ಈಗೂ. ಆಗ ಏನಾಗ್ತಿತ್ತು ಅಂದರೆ ಸೊಪ್ಪನ್ನ ಎಲೆನ ಬಿಡಿಸಿ ಚಂದಕ್ಕೆ ಮರಿಗೆ ಹಾಕ್ಬೇಕಿತ್ತಾಗ, ಮತ್ತು ಒಂದು ದಿವಸಕ್ಕೆ 2 ಸಾರಿ 3 ಸಾರಿ ತಟ್ಟೆನ ಚೇಂಜ್ ಮಾಡಬೇಕಾಗಿತ್ತು. ಈಗ ಒಳ್ಳೆ ಹೊಸ ಆಧೀಕರಣ ಬಂದು ಈಗೇನಿಲ್ಲ ಸರ್, ಒಂದು ರೇಷ್ಮೆ ಸಪ್ರೇಟ್ ಮನೆನೇ ಬೇಕೀಗ, ಆಗ್ಲಂಗೆ ಮಾಡೋಕ್ಕಾಗಲ್ಲ ಈಗ. ಆಗ ರೇಟು ಕಮ್ಮಿ ಇತ್ತು, ಬೆಳೆಯೋದು 100 ಮೊಟ್ಟೆಗೆ ಈಗ 400 ಮೊಟ್ಟೆ ಬೆಳಿಬೋದು ಸರ್. ಈಗ ರೇಷ್ಮೆ ಮೇಯಿಸ್ಲಿಕ್ಕೆ ಮನೆನೇ ಒಂದು ಹಾಲಿ ಮನೆನೇ ಬೇಕು. ಆ ಮನೆಯಲ್ಲಿ ಈಗ ಆವಾಗ ಸೊಪ್ಪು ಬಿಡಿಸ್ಬೇಕಾದ ಸೊಪ್ಪನ್ನ ಈಗ ಕಟ್ ಮಾಡಿ ಸೊಪ್ಪು ತಂದು ಹಾಕ್ಬೇಕಾದ ಬಂದಿದೆ. ಆಗ ಚಂದ್ರಿಕೆನ ಹಣ್ಣು ಹುಳ ಬಂದಾಗ ಹುಳನ ಆದಿ ಬಿಡಬೇಕಿತ್ತು. ಈಗೇನಿಲ್ಲ ಸರ್, ಒಂದ್ಸಾರಿ ನಾವು ಮರಿ ತಂದು ಬಿಟ್ರೆ ಚಂದ್ರಿಕೆ ಹಾಕೋವರೆಗೂ ಕಸನೂ ಚೇಂಜ್ ಮಾಡುವಂಗಿಲ್ಲ, ಏನಿಲ್ಲ. ಚಂದ್ರಿಕೆ ಬಿಡಿಸಿದ ನಂತರ ಆಮೇಲೆ ಚೇಂಜ್ ಮಾಡಬೇಕಾದಂತ ಅವಶ್ಯಕತೆ ಈಗಿದೆ ಸರ್. ಈಗ ಹಿಪ್ಪಲೆ ಬೆಳೆ ನಿಮ್ದು ಎಷ್ಟು ಹಳೆಯ ಗಿಡಗಳು ನಾವು ನೋಡಿದ್ವಲ್ಲ, ಅವೆಲ್ಲ ಎಷ್ಟು ವರ್ಷ ಆಗಿದೆ ನೆಟ್ಟು? 6 ವರ್ಷ ಆಗಿದೆ ಸರ್. ಈಗ ರೇಷ್ಮೆ ನಿಮಗೆ ಒಂದು ಆದಾಯದ ಮೂಲವಾಗಿ ಅವತ್ತು ಕಂಡು ಬಂತು. ಬಂದಿದೆ ಸರ್, ಬಂದಿದೆ. ಏನು ಕಬ್ಬಿನ ಬೆಳೆಯಲ್ಲಿ ಏನೆಲ್ಲ ಸಾಧನೆ ಮಾಡೋದು ಸಾಧ್ಯ ಆಯ್ತು? ಕಬ್ಬನ್ನು ಬೆಳಿಬೋದು ಸರ್. ಈಗ ಕಬ್ಬು ಬೆಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಕಬ್ಬನ್ ಬೆಳೆ ಒಳ್ಳೆ ಬೆಳೆ, ರೇಟು 2700 ಚಿಲ್ಲರೆ ಇದೆ. ಆದ್ರೆ ಕಟಾವ್ ಮಾಡ್ತಕ್ಕಂತ ಚಾರ್ಜು ಜಾಸ್ತಿ ಬರ್ತಾ ಇದೆ ಸರ್. ರೈತನಿಗೆ ಏನೇ ಕಷ್ಟ ಬಿದ್ರು ಕಬ್ಬನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕಟಾವ್ ಮಾಡ್ತಕ್ಕಂಥದ್ದು ರೇಟು ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಫ್ಯಾಕ್ಟ್ರಿ ಫಸ್ಟ್ ಸ್ಟಾರ್ಟ್ ಆದಾಗ 400 ರೂಪಾಯಿ 450 ರೂಪಾಯಿ ಇರ್ತದೆ ಸರ್. ಈಗ 900 ರಿಂದ 1000 ರೂಪಾಯಿಗಂಡ್ಲು ಒಂದು ಟನ್ಗೆ ಕಟಾವ್ಗೆ ಖರ್ಚು ಬರ್ತಾ ಇದೆ ಸರ್ ಈಗ ರೈತನಿಗೆ. ಅದರಿಂದ ರೈತನಿಗೆ ಕಬ್ಬಂದು ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಈಗ ಇನ್ನು ಅಂತರ್ಬೆಳೆ ಒಂದು ವಿಧಾನವನ್ನ ನೀವು ಬಹಳ ಯಶಸ್ವಿಯಾಗಿ ಅಳವಡಿಸ್ಕೊಂಡ್ರಿ. ತೆಂಗಿನ ತೋಟದಲ್ಲಿ ತರಕಾರಿಯನ್ನು ಬೆಳೆದ್ರಿ, ಹೂವನ್ನ ಬೆಳೆದ್ರಿ, ಹಾಗೇನೆ ಈಗಂತೂ ಹಿಪ್ಪನೇರಳೆ ಮಧ್ಯೆ ರಾಗಿ ಬೆಳೆಯನ್ನು ಸಹ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಅನುಭವಕ್ಕೆ ಬಂದಿದ್ದು ಯಾವಾಗ? ಇದರಿಂದಾಗೋ ಅನುಕೂಲತೆಗಳು ನಿಮ್ಗೆ ಏನೆಲ್ಲ ಇದೆ ಅಂತ ಅನ್ಸಿದೆ ಇದುವರೆಗೆ. ಸರ್ ನಾವೇ ಈಗ ನಾವು ಹತ್ತಡಿ ಸಾಲ ಮಾಡಿದೀವಿ ಸರ್ ರೇಷ್ಮೆನ, ಮಧ್ಯದಲ್ಲಿ ಗ್ಯಾಪ್ ಈಗ 6 ಅಡಿ 7 ಅಡಿ ಗ್ಯಾಪ್ ಉಳ್ಕೊತಾ ಇದೆ ಸರ್. ಈಗ ಅದು ಸುಮ್ಮನೆ ವೇಸ್ಟ್ ಆಗ್ತದಲ್ಲ ಅಂತ ನಮ್ಮ ಸ್ವಂತ ಬುದ್ಧಿಯಿಂದ ರಾಗಿ ನಟ್ರು ಆಗ್ತದಲ್ಲ, ರಾಗಿ ನಟ್ರು 5-6 ಸಾಲ ಬರ್ತದಲ್ವಾ, ರಾಗಿ ನಟ್ರು ಆಗ್ತದಲ್ಲ ಅಂತ ನಾವು ಸುಮ್ಮನೆ 1 ವರ್ಷದಿಂದ ಪ್ರಯತ್ನ ಮಾಡ್ತೇವೆ ಸರ್. ಅದನ್ನು ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಯ್ತು ಸರ್. ಅದು ಹೋದ ಸರಿ ನಾವು ಒಂದು 30 ಕ್ವಿಂಟಲ್ ರಾಗಿನ ಬೆಳೆದಿದ್ವಿ, ಕಟಾವು ಮಾಡಿದ್ವಿ, ರಾಗಿನ ತಗೊಂಡೋಗಿ ನಮ್ಮ ಸರ್ಕಾರದ ಡಿಪೋಗೆ ಬಿಟ್ಟಿವಿ ಸರ್. ಅದು 3,160 ರೂಪಾಯಿ ರೇಟ್ ನಮ್ಗೆ ಸಿಕ್ಕಿದೆ ಸರ್. ಅದರಲ್ಲಿ ಅದ್ರ ಲಾಭದಾಯಕವಾಗಿ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಪ್ರಕಾರ ಮಾಡಿದ್ದೀವಿ ಸರ್. ಅದು ಒಟ್ಟಲ್ಲಿ ನಿಮ್ಗೊಂಥರ ಕೃಷಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತು. ಹೌದು ಸರ್. ಏನ್ ನಿಮ್ಗೇನ್ ಬೇಜಾರಿಲ್ಲ? ಬೇಜಾರಲ್ಲ ಸರ್. ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ನಮ್ಗೆ ಜಮೀನ್ ಹತ್ರ ಇದ್ದಂಗು ಆಗ್ತದೆ, ನಾವು ಸಿಟಿಗೆ ಹೋಗಿ ಅದು ಇದು ನಮ್ಗೆ ಸುಮ್ನೆ ಎಲ್ಲೋ ಕಾಲ ಕುಂತ್ಕೊಂಡು ಕಾಲ ಕಳಿಯುವಂತ ಅವಶ್ಯಕತೆ ಇರಲ್ವಲ್ಲ ಸರ್. ಹಂಗಲ್ಲ ತಿಮ್ಮೇಗೌಡ್ರ, 27-28 ಜನ ನಿಮ್ ಜೊತೆ SLC ಪಾಸ್ ಮಾಡಿದವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋದ್ರು ಅಂದ್ರಲ್ಲ, ಅವ್ರನ್ನ ಪುನಃ ಏನಾದ್ರು ಭೇಟಿ ಮಾಡಿದ್ದೀವಿ? ಮಾಡಿದೀನಿ ಸರ್. ಅವರೆಲ್ಲ ನನ್ನನ್ನೇ ತುಂಬಾ ಖುಷಿ ಪಡ್ತಾರೆ ಸರ್. ನಾವೇನು ಮಾಡಕ್ಕಾಗಿಲ್ಲ, ಸುಮ್ನೆ ನಾವೇನೋ ಒಂದು ಒಬ್ಬಳು ಮಗಳು ಮದುವೆ ಮಾಡಬಹುದು, ಮಗಳ ಮದುವೆ ಮಾಡಬಹುದು, ನಾನು ಒಳ್ಳೇದಾಗಿ ನಡ್ಕೊಂಡು ಹೋಗಿದ್ರೆ ಒಂದ್ ಮನೆ ಕಟ್ಕೋಬಹುದು, ಅಷ್ಟು ಬಿಟ್ರೆ ನಿನ್ನಂಗ್ ಮಾಡಕ್ಕಾಗಲ್ಲ ಅಂತ ನನ್ನ ಸ್ನೇಹಿತರುಗಳೆಲ್ಲ ನನ್ನ ಅಪಾಸ್ಯ ಮಾಡ್ತಾ ಇರ್ತಾರೆ ಸರ್. ಸಿಕ್ತಾಗೆಲ್ಲ ತುಂಬಾ ಖುಷಿ ಪಡ್ತಾರೆ. ಅಪಾಸ್ಯ ಎಲ್ಲ ಖುಷಿ ಪಡ್ತಾರೆ ಸರ್. ನಿಮ್ಗೊಂಥರ ಸಂತೋಷ ಆಗುತ್ತೆ? ಸಂತೋಷ ಆಗುತ್ತೆ ಸರ್. ನಾನು ಅವ್ರ ಕುಂಟ್ರು ತುಂಬಾ ಮಾತುಕತೆಯಲ್ಲ ಚೆನ್ನಾಗಿ ಖುಷಿಯಾಗಿ ಹಂಚ್ಕೊತೀನಿ ಸರ್ ಅವ್ರ ಕುಂಟ್ರು ಮಾತನ್ನ ಎಲ್ಲ ವ್ಯವಹಾರನು ಸರ್. ಆಮೇಲೆ 2001 ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಹೊಡಿತಿದ್ದು ಟ್ರ್ಯಾಕ್ಟ್ರಲ್ಲಿ. ಆಮೇಲೆ ಒಂದು ಲಾರಿ ತಗೋಬೇಕು ಅಂತ ನನಗೆ ಫ್ಯಾಕ್ಟ್ರಿಯವ್ರಿ ಒಂದು ಲಾರಿ ಮಾಡಿ ಅಂತ ಹೇಳಿದ್ವು ಸರ್. ಒಂದು ಲಾರಿ ಮಾಡಿದ್ವಿ ಸರ್ ಫಸ್ಟು. ಆವಾಗ ಫ್ಯಾಕ್ಟ್ರಿಯವರು ತುಂಬ ಚೆನ್ನಾಗಿದ್ರು ಸರ್, ಪರಿಚಯ ಆಗಿದ್ರು. ಒಂದು ಲಾರಿ ಮಾಡಿ, ನೀವು ಲಾರಿ ಬೇಕಾಗ್ತದಲ್ಲ ಅಂತ ಹೇಳಿದ್ವು ಸರ್. ಆಗ ನನ್ನ ಮಗ ತುಂಬ ಕೊಳ್ಳೆಗಾಲದಿಂದ ಕಬ್ಬನ್ನು ಹೊಡೆದ ಸರ್. ಒಂದು ಲಾರಿಗೆ 10 ದಿವಸಕ್ಕೆ ಪೇಮೆಂಟು 60,000-50,000 ಪೇಮೆಂಟ್ ತೆಗಿತಿದ್ದ ಸರ್. ನಮ್ಮ ಮಗನೇ ಸ್ವಂತ, ಅವನೇ ಡ್ರೈವರ್ ಮಾಡಿ ತೆಗಿತಿದ್ದ ಸರ್. ಅದಾದ ನಂತರ 10 ಲಾರಿ ಮಾಡಿದೆ ಸರ್. 10 ಲಾರಿ ಮಾಡಿದ್ದೆ, ಒಂದಲ್ಲ ಒಂದು ಲಾರಿ ಮಾಡಿ ಅವನಿಗೆ ಒಂದು ಇದನ್ನ ಮಾಡಿದ್ವಿ. ಲಾರಿ ಮಾಡಿ ಬರಗಾಲ ಬಂತು ನೋಡಿ, ಅವಾಗ ಕಬ್ಬು ಕಡಿಮೆ ಆಗೋಯ್ತು ಬೆಳೆಯೋದು ರೈತ. ಅದರಿಂದ ಅವಾಗ 4 ಲಾರಿ ಮಾಡಿ ಈಗ 6 ಲಾರಿ ಇದೆ ಸರ್ ಈಗ ಅಲ್ಲಿ. ತಿಮ್ಮೇಗೌಡ್ರ, ಈಗ ರೇಷ್ಮೆಯನ್ನ ಎಲ್ಲಿ ನೀವು ಮಾರಾಟ ಮಾಡ್ತಾ ಇದ್ರಿ ಸರ್? ನಾವು ಬಿತ್ನೆಗೂಡು ಅಂತ ಇತ್ತು ಸರ್, ಬಿತ್ನೆ ಬೆಳೆ ನಮ್ಮ ಕ್ಯಾಪಿಟಲ್ ತಾಲೂಕು ಬಿತ್ನೆ ಏರಿಯಾ ಸರ್. ಬಿತ್ನೆ ಏರಿಯಾ ಇರೋ ದೇಶದಿಂದ ಬಿತ್ನೆಗೆ ಆಗತ್ತ ಮಟ್ಟನೇ ತಂದು ಬೆಳಿತಾ ಇದ್ದೆ ಸರ್. ಆಗ ಒಳ್ಳೆ ರೇಟ್ ಇತ್ತು ಸರ್. ಆಗ ಈಗ 1 ವರ್ಷದಿಂದ ಈ ಕೊರೋನಾ ಬಂದು ರೇಟ್ ಡೌನ್ ಆಗಿದ್ದೀವಿ. ನಾ ಮೊದಲೆಲ್ಲ ನಮಗೆ 2,000 ರೂಪಾಯಿ ಕೆಜಿಗೆ ಸಿಕ್ಕಿದೆ, 79 ಕೆಜಿಗೆ 2,000 ಸಿಕ್ಕಿದೆ, 1,600 ರೂಪಾಯಿ ಸಿಕ್ಕಿದೆ, 1,800 ಸಿಕ್ಕಿದೆ, 1,200 ರೂಪಾಯಿ ಆಗಿದೆ, 800 ರೂಪಾಯಿ ಸಿಕ್ಕಿದೆ. ಒಂದೊಂದು ಸಾರಿಗೆ 4 ಲಕ್ಷ, 3 ಲಕ್ಷ, 3.5 ಲಕ್ಷ, 4 ಲಕ್ಷದಷ್ಟು ಆದಾಯನೂ ಮಾಡಿದೀವಿ ಸರ್. ಈಗ 1 ವರ್ಷದಲ್ಲಿ ಪ್ರತಿ ಬ್ಯಾಚ್ಗೆ 400 ಮೊಟ್ಟೆನಾ? 400 ಮೊಟ್ಟೆ ಸರ್. 350-400 ಮೊಟ್ಟೆ ಮೇಯ್ತೀವಿ ಸರ್. 1 ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರಿ? 6 ಬ್ಯಾಚ್ ಮಾಡ್ತೀವಿ ಸರ್. ಮಧ್ಯ ಅದನ್ನೆಲ್ಲ ಈ ಸ್ಯಾನಿಟೈಸ್ ಮಾಡ್ಬೇಕಲ್ಲ, ಅದು ಎಲ್ಲ ಮಾಡ್ಕೊಂಡು ಮಾಡ್ತೀವಿ ಸರ್. ಎಲ್ಲ ಕೆಲಸಗಳಲ್ಲೂ ನಿಮ್ ಶ್ರೀಮತಿ ಅವರು ನಿಮ್ ಜೊತೆ ಇರ್ತಾರೆ? ಹೆಗಲಿಗೆ ಹೆಗಲು ಕೊಟ್ಟಿ ಇರ್ತಾರೆ ಅಂತಾರಲ್ಲ, ಆತರ ಮಾಡ್ತಾರೆ ಸರ್. ಈಗಲೂ ನಾವು, ನನ್ನ ಹೆಂಡತಿ, ನನ್ನ ಸೊಸೆಯವರು, ನನ್ನ ಮಕ್ಕಳುಗಳು ಎಲ್ಲ ರೇಷ್ಮೆ ಬೆಳೆಗೆ ತುಂಬಾ ಇದಾಗಿ ನಾವೇ ಸ್ವಂತ ಮಾಡ್ತೀವಿ ಸರ್. ಬೇಕಾದಾಗ ಅಗತ್ಯವ ಇದ್ದಾಗ ಲೇಬರ್ ಮಾಡ್ಕೊಂತೀವಿ, ಬಾಕಿದಾಗ ನಾವೇ ಸ್ವಂತ ಮಾಡ್ತೀವಿ ಸರ್ ಈಗಲೂ. ಈಗ ಶ್ರೀಮತಿ ಗೌರಮ್ಮ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಗೌರಮ್ಮನವ್ರೆ. ನಮಸ್ಕಾರ ಸರ್. ತಿಮ್ಮೇಗೌಡರು ಮನೆಗೆ ಸೊಸೆಯಾಗಿ ಬಂದಾಗ ನಿಮ್ಗೆ ಎಷ್ಟು ವರ್ಷ? 18 ವರ್ಷ ಸರ್. ಕೃಷಿ ಅನುಭವ ಏನಾರು ಇತ್ತ ಆಗ? ಅವಾಗೇನಿರ್ಲಿಲ್ಲ ಸರ್. ನೀವ್ ಎಷ್ಟು ಜನ ಮಕ್ಕಳು? ನಾವು 6 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇದ್ವಿ. ನೀವು ಕಿರಿ ಮಕ್ಕಳ? ನಾವು ಕಿರಿ ಮಗಳು. ಬಹಳ ಪ್ರೀತಿಯಿಂದ ಬೆಳೆಸಿದ್ರು? ಬಹಳ ಪ್ರೀತಿಯಿಂದ ಸಾಕಿದ್ರು ನಮ್ಮ ತಂದೆ ಮನೆ. ತಿಮ್ಮೇಗೌಡರು ಹೇಳ್ತಾ ಇದ್ರು ನಿಮ್ ಉಗುರ್ಗೂ ಮಣ್ಣು ಸೋಕಿರ್ಲಿಲ್ಲ, ಆತರ ಬೆಳೆಸಿದ್ರು. ಆತರನೇ ಬೆಳೆಸಿದ್ರು ಸರ್. ಈವಾಗ ನನಗೆ ಭೂಮಿ ಅಂದ್ರೆ ಪ್ರಾಣ. ಇವಾಗ ಹಂಗ ಹುಷಾರಿಲ್ದೆ ಹೋದ್ರು, ಅವ್ರು ಇಲ್ದೆ ಇದ್ದಾಗ ಕದ್ದಿ ಹೋಗಿ ಹೊಲದ ಹತ್ರನೇ ನಾನು ಹೋಗಿದ್ ಬರ್ಬೇಕು, ಆವಾಗ್ಲೇ ಸಮಾಧಾನ. ಏನೆಲ್ಲ ಕೆಲಸಗಳೆಲ್ಲ ನೀವು ಮಾಡ್ತಾ ಇದ್ರಿ ಮೊದ್ಲು? ಎಲ್ಲಾ ಕೆಲಸನು ಮಳ್ಳೋರೋದು, ಎಮ್ಮೆ ದನ ಕುರಿ ಆಡು ಕಸ ತೊಡೆಯೋದು, ಮಿಲ್ಲು ಮಡಗಿದ್ವಿ, ಮಿಲ್ ಬಿಡ್ತಾ ಇದ್ವಿ, ಅಂಗಡಿ ವ್ಯಾಪಾರ ಮಾಡ್ಕೊಂಡು ಹಸುಗಳು ಸಾಕೊಂಡಿದ್ವಿ. ಮನೇಲಿ ನಮ್ಮ ಅತ್ತೆ ಮಾವರು ಜಮೀನ್ ಹತ್ರ ಹೋಗೋರು, ನಾವು ಮನೇಲಿ ಅಂಗಡಿ ವ್ಯಾಪಾರ, ಮಿಲ್ಲು, ಹಸು ಕರೆಯೋದು ಎಲ್ಲ ಗಂಡನ ಮನೆಯಲ್ಲಿ ಬಂದು ಕಲ್ತ್ರಿ? ಕಲ್ತಿದ್ವಿ ಸರ್. ಈಗ ಹೆಂಗನ್ಸುತ್ತೆ ನಿಮ್ಗೆ ಜೀವನ? ಇವಾಗ ನಮ್ಗಿದೆ ಸಾಕು ಜೀವನ. ನೀವೆಲ್ಲ ಕೆಲ್ಸಕ್ ಹೋಯ್ತಿರಿ, ನಾವು ಮಳ್ಳ ಹೊಲ್ದಲ್ಲಿ ಕರಿತಾ ಇದೀವಿ ಅಲ್ಲೋ ಅಂತೀವಿ ನಮ್ ಫ್ರೆಂಡ್ಗೆ. ಫ್ರೆಂಡ್ಗಳೆಲ್ಲ ಅವ್ರೆಲ್ಲವ ಅಯ್ಯೋ ನಿಮ್ದೆ ಸುಖ, ನಿಮ್ದೆ ಜೀವನ ಸುಖ ಅಂತಾರೆ ಬಂದಿ. ಈಗ ನಿಮ್ಗೂ ಇಬ್ರು ಗಂಡ್ಮಕ್ಳು, ಒಬ್ರು ಕೃಷಿಯಲ್ಲೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ, ಇನ್ನೊಬ್ರು ನಿಮ್ಮ ಲಾರಿ ವ್ಯವಹಾರದಲ್ಲಿ ಇದ್ದಾರೆ. ಹೆಂಗನ್ಸುತ್ತೆ ಮಕ್ಕಳು ಕೃಷಿ ಇದನ್ನೇ ಮಾಡ್ತೀರಾ ಸರಿ ಅನ್ಸುತ್ತಾ ನಿಮ್ಗೆ? ಹೌದು ಸರ್, ಇದನ್ನೇ ಮಾಡೋದು ಸರಿ ಸರ್. ದೊಡ್ಡ ಮಗ ಲಾರಿ ಬಿಸಿನೆಸ್, ಕಿರಿಯನು ಭೂಮಿ. ಕಿರಿಯನ್ ಹೇಳ್ದಂಗೆ ಹಿರಿಯನ್ ದೊಡ್ಡನು ಮಾಡ್ತಾನೆ ಸರ್ ಭೂಮಿಗೆ ಬಂದಾಗ. ಈಗ ತಿಮ್ಮೇಗೌಡರ ಬಗ್ಗೆ ಏನ್ ಹೇಳ್ತೀರಿ ನೀವು? ತುಂಬಾ ಬುದ್ಧಿವಂತರ? ಹೌದು ಸರ್, ಮಕ್ಕಳು ಅಷ್ಟೇ ಒಳ್ಳೆಯವರು ಸರ್. ಮಕ್ಕಳು ಸೊಸೆಯರು ಎಲ್ಲರೂ ಅಷ್ಟೇ ಒಳ್ಳೆಯವರು. ನಮ್ ಸೊಸೆರು ಅಷ್ಟೇ, ಅವರು ಚೆನ್ನಾಗಿದ್ರು. ಈಗ ನಮ್ಮ ಹತ್ರ ಬಂದು ನಮ್ಮ ಊರೊಳಗಡೆ ನಿಮ್ ಸೊಸೆರಂಗೆ ನಾವೆಲ್ಲ ಸೊಸೆಯರ್ಗ ಆಗೋದಿಲ್ಲ ಅಂತ ಹೇಳ್ತಾರೆ ಸರ್. ನಮ್ ಸೊಸೆ ಬರೋಲ್ಲ ಅಂದ್ರೆ ಒಂದು ಕುಟುಂಬದಲ್ಲಿ ಎಲ್ಲಾ ಸದಸ್ಯರು ಅವರವ್ರ ಕೈಲಾದಷ್ಟು ಕೃಷಿಗೆ ಸಹಾಯ ಮಾಡ್ಬೇಕು ಅಲ್ವಾ. ಈಗ ನಿಮ್ ಸೊಸೆಯರ್ಗೂ ನೀವು ಮಾಡ್ದಂಗೆ ಎಲ್ಲಾ ಕೆಲಸಗಳನ್ನು ಕಲಸಿ. ಒಟ್ಟು ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ಹತ್ತು ಜನ ಇದೀವಿ ಸರ್. ಹತ್ತು ಜನ ಇವಾಗಿದ್ದೀವಿ ಸರ್. ಮಗಳು ಮಕ್ಕಳು ಬರ್ತಾರೆ ಕೆಲಸ ಇದ್ದಾಗ, ಅವರು ಹೆಲ್ಪ್ ಮಾಡ್ತಾರೆ. ಜಾಸ್ತಿ ಭೂಮಿಲಿ ಕೆಲಸ ಇದ್ದಾಗ, ರಜಾ ಪಜಾ ಇದ್ದಾಗ ಹೋಗಿ ಕೆಲ್ಸಕ್ಕೆ ಬಪ್ಪ ಅಂದ್ರೆ ಬಂದಿರ್ತಾರೆ ಅವ್ರಿಗೆ ಸರ್. ಅಲ್ಲ ನೀವು ಈಗ ಈ ಖರ್ಚು ವೆಚ್ಚ ಆದಾಯ ಎಷ್ಟು ಬಂತು ಏನು ಅಂತ ಯಜಮಾನ್ರನ್ನ ಕೇಳ್ತಿದ್ರಾ? ಏನ್ ಕೇಳಲ್ಲ ಸರ್. ಏನಿಲ್ಲ, ಎಲ್ಲ ಅವ್ರದೇ. ಎಲ್ಲ ಅವ್ರದೇ ನಿರ್ಧಾರ. ಅವ್ರೇನ್ ಮಾಡಿದ್ರು ಸರಿ ಮಾಡ್ತಾರೆ. ಮಕ್ಕಳು ಮಾಡ್ಕೊಂಡು ಹೋಯ್ತಾವ್ರೆ. ಏನ್ ಯಾರು ಅವ್ರಿಗೆ ಲೆಕ್ಕ ಕೇಳಲ್ಲ ಸರ್. ಇಷ್ಟ ಬರ್ತಾರ ಇಷ್ಟ ಹೋಯ್ತಾರ ಏನಾಯ್ತು ದುಡ್ಡು ಅಂತ ಏನು ಕೇಳಲ್ಲ. ಒಟ್ಟಿನಲ್ಲಿ ಎಲ್ಲಾರು ನಿಷ್ಠೆಯಿಂದ ಭೂಮಿ ತಾಯಿ ಸೇವೆ ಮಾಡ್ತಾ ಇದ್ದೀರಿ, ಅನುಕೂಲ ಆಗಿದೆ. ಭೂಮಿ ಸೇವೆ ಮಾಡ್ತಾ ಇದ್ವಿ ಎಲ್ಲರೂ ಸೊಸೆ ನಮ್ಮ ಮಕ್ಕಳು ಎಲ್ಲರೂ ಸರ್. ಸಂತೋಷ ಅಮ್ಮ, ಈಗ ನಮ್ ಜೊತೆ ಇದ್ದಾರೆ ಎಚ್ ಟಿ ಲಕ್ಷ್ಮಣ. ಲಕ್ಷ್ಮಣ ಅವರು ಈಗಾಗಲೇ ಅವ್ರ ತಾಯಿ ಹೇಳಿದ ಹಾಗೆ ಮುಖ್ಯವಾಗಿ ಈ ಲಾರಿ ಬಿಸ್ನೆಸ್ ಏನಿದೆ ಅದರಲ್ಲೇ ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ. ಜೊತೆಯಲ್ಲಿ ಕೃಷಿಯಲ್ಲೂ ಸಹ ಆಸಕ್ತಿ ಇರೋದ್ರಿಂದ ಕೃಷಿಗೆ ಪೂರಕವಾದ ಅದು ಟ್ರ್ಯಾಕ್ಟರ್ ಆಗ್ಬೋದು, ಲಾರಿ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನ ಅವ್ರು ನೋಡ್ತಾ ಇದ್ದಾರೆ. ಲಕ್ಷ್ಮಣ, ನೀವು ಅಷ್ಟೇ ಎಸ್ ಎಸ್ ಎಲ್ ಸಿ ವರ್ಗೆ ಓದಿದ್ರಿ? ಹೌದು ಸರ್. ಆಮೇಲೆ ನೀವು ಓದೋ ಕಾಲದಲ್ಲೇ ಬಿಸ್ನೆಸ್ ಇತ್ತ ತಂದೆಯವ್ರದ್ದು? ಹೌದು ಸರ್, ಇತ್ತು. ಅವಾಗಲೇ ಇತ್ತು, ಎಸ್ ಎಲ್ ಸಿ ಓದ್ಬೇಕಾದ್ರೆ ಇತ್ತು. ನಾನು ಅವಾಗಲೇ ಟ್ರ್ಯಾಕ್ಟರ್ ಓಡಿಸ್ತಿದ್ದೆ. ಎಂಟನೇ ಕ್ಲಾಸ್ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಓಡಿಸ್ತಿದ್ದೆ. ಕ್ಯಾರ್ಪೇಟೆ ಸ್ಕೂಲ್ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಬಾಡಿಗೆಲ್ಲ ಹೊಡಿತಿದ್ದೆ ಅವಾಗ. ಅಂದ್ರೆ ನಾನು ಏನ್ ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದು ಕೃಷಿ ಕುಟುಂಬ ಸಂಪೂರ್ಣವಾಗಿ ತನ್ನ ಎಲ್ಲರೂ ಭಾಗವಹಿಸಿದ್ರೆ ಆಗ ಕುಟುಂಬ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಹೌದು ಸರ್. ಕೃಷಿನೂ ಚೆನ್ನಾಗಿರುತ್ತೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ಹೌದು ಸರ್, ಎಲ್ಲ ಚೆನ್ನಾಗಿ ಎಲ್ಲ ಬಂದ್ಕೊಂಡು ಎಲ್ಲ ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಯ್ತಾ ಇದೀವಿ ಸರ್. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಶ್ರೀಮತಿ ಶಾಂತಾ ಅವರು ತಾಲೂಕು ಮಟ್ಟದಲ್ಲಿ ಪ್ರಗತಿಪರ ಮಹಿಳೆ ಅಂತ 2014 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹೌದು ಸರ್. ಹೇಳಿ, ಅವರ ಸಾಧನೆ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ? ಅದ್ರಲ್ಲಿ ನಿಮ್ಮ ಒಂದು ಪ್ರೋತ್ಸಾಹ ಪಾತ್ರ ಜಾಸ್ತಿ ಜಮೀನಲ್ಲಿ ಬಹಳ ಇದಾಗಿದ್ದಾರೆ. ನನ್ಗಿಂತ ಅವರೇ ಜಾಸ್ತಿ ಜಮೀನಲ್ಲಿ ಕೆಲಸ ಎಲ್ಲ ಮಾಡೋದು. ನಾನೆಲ್ಲ ಹೊರಗಡೆ ಜಾಸ್ತಿ ಹೋಗ್ತಾ ಇರ್ತೀನಿ. ಜಮೀನೆಲ್ಲ ಅವರೇ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಯ್ತಾರೆ ಸರ್. ಅವ್ರು ಮದ್ವೆ ಆಗುವಾಗ್ಲೇ ಕೃಷಿ ಕುಟುಂಬದಿಂದ ಹೆಣ್ ತರ್ಬೇಕು ಅಂತ ಮಾಡಿದ್ರ? ಹೌದು ಸರ್. ಹೌದು ಸರ್. ನಮ್ ತಂದೆ ತಾಯಿ ಎಲ್ಲಿ ನೋಡ್ತಾರ ಅಲ್ಲಿ ಮದ್ವೆ ಆಗ್ಬೇಕು, ಪ್ಲಸ್ ಅವ್ರು ಎಲ್ಲಿ ಒಪ್ಕೋತಾರ ಅಲ್ಲಿ ಒಪ್ಕೊಂಡು ಮದ್ವೆ ಆಗಿರೋದು ಸರ್ ನಾವು. ಹಾಗಾಗಿ ನಿಮಗೆ ಅನುಕೂಲ ಆಗಿದೆ? ಹೌದು ಸರ್, ಅನುಕೂಲ ಆಗಿದೆ. ಜೀವನ ಚೆನ್ನಾಗಿದೆ? ಹೌದು ಸರ್, ಚೆನ್ನಾಗಿದೆ. ಜೀವನ ಚೆನ್ನಾಗಿದೆ. ಎಲ್ಲ ಒಟ್ಟಿಗೆ ಇದೀವಿ, ಏನ್ ತೊಂದ್ರೆ ಏನಿಲ್ಲ. ಎಲ್ಲ ಒಟ್ಟಿಗೆ ಎಲ್ಲ ಕೆಲಸ ಮಾಡ್ಕೊಂಡು, ಈಗ ನಾನ್ ಹೋದ್ರೆ ನನ್ನ ತಮ್ಮ ಇಲ್ಲಿ ಬಂದಾಗ, ನನ್ನ ಮನೆ ಹತ್ರ ಬಂದಾಗ ಯಾವ ಕೆಲಸ ಹೇಳ್ತಾ ಕೆಲಸ ಮಾಡ್ಕೊಂಡು ಹೋಯ್ತಾ ಇದೀವಿ ಸರ್. ಶಾಂತ ಅವರೇ, ತಾಲೂಕು ಮಟ್ಟದಲ್ಲಿ ಪ್ರಗತಿಶೀಲ ಮಹಿಳೆ ಅಂತ ನಿಮ್ಮನ್ನ ಗುರುತಿಸಿ ಪ್ರಶಸ್ತಿಯನ್ನ ನೀಡಿದ್ರು. ಯಾವ ಕಾರಣದಿಂದ ನಿಮ್ಮನ್ನ ಪ್ರಶಸ್ತಿಗೆ ಅವರು ಆಯ್ಕೆ ಮಾಡಿರ್ಬೋದು? ಏನೆಲ್ಲ ಮಾಡ್ತಿದ್ರಿ? ಈಗ ಏನೆಲ್ಲ ಮಾಡ್ತಾ ಇದ್ದೀರಿ? ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಕಾಣಿಕೆ ಈ ಕುಟುಂಬದಲ್ಲಿ ಏನಿರುತ್ತೆ ಸರ್? ನಾವು ಅವಾಗ ಕಬ್ಬು ಮತ್ತೆ ಪರಂಗಿ ಮತ್ತೆ ಚೆಂಡು ಹೂವು ದಪ್ಪ ಮೆಣಸಿನ್ಕಾಯಿ ಅವೆಲ್ಲ ಬೆಳೆದು ಅದಕ್ಕೋಗ ಸರ್ವಾಗಿ ಇದ್ ಮಾಡಿದ್ರಿ ಸರ್. ಖುಷಿ ಆಯ್ತಾಗ? ಸಾಕತ್ತ ಖುಷಿ. ನಿಮ್ದು ಕೃಷಿ ಹಿನ್ನೆಲೆ ಕುಟುಂಬನ? ಯಾವ ಊರು ನಿಮ್ದು? ನಮ್ದು ಕಿಕ್ಕೇರಿ ಹತ್ರ ಕೋಟಳಿ ಸರ್. ಜಮೀನ್ ಇದೆ ಅಲ್ಲ? ಆಯ್ತು ಸರ್. ಕೃಷಿ ಮಾಡ್ತಾರೆ? ಹೌದು ಸರ್. ಅಲ್ಲೂ ಏನಾದ್ರು ಕೆಲಸಗಳೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿರ್ಲಿಲ್ಲ ಸರ್, ನನ್ಗೆ ಸುಕಟಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಮಾವರೇ ಹೇಳ್ಕೊಟ್ಟಿ ಅದೆಲ್ಲ ತೋರಿಸಿ ನಮ್ಮ ಐದಾರು ಇದ್ರಲ್ಲ ಅದ್ರಿಂದ ಕಲ್ತ್ಕೊಂಡು ಮಾಡ್ತಾ ಇದ್ದೆ ಸರ್. ಹಸುಕಟಕ್ಕೂ ಬಂದಿರ್ಲಿಲ್ಲ, ಆದ್ರೆ ಒಂದು ಪ್ರಶಸ್ತಿ ತಗೊಳ್ಳೋ ಮಟ್ಟಕ್ಕೆ ನೀವು ಸಾಧನೆ ಮಾಡಿದ್ರಿ. ಆದ್ರೆ ನಮ್ಮ ಮಾವ ನಮ್ಮತ್ತೆ ನಮ್ಮ ಐದ ಎಲ್ಲ ಇದ್ರು ಸರ್, ಅದ್ರಿಂದ ನನ್ಗೆ ಕಲ್ತ್ಕೊಂಡಂಗೆ ಎಲ್ಲ ಇದಾದಂಗ ಆಯ್ತು ಸರ್. ಈಗ ಶಾಂತ ಅವ್ರು ಹೇಳಿ, ಈಗ ನಿಮ್ಮ ಮಕ್ಕಳು ನಾಳೆ ಕೃಷಿನೇ ನಾವು ನಂಬಿಕೊಂಡು ಜೀವನ ಮಾಡ್ತೀವಿ ಅಂದ್ರೆ ಏನ್ ನಿಮ್ಮ ಅಭಿಪ್ರಾಯ? ಎರಡು ವಯಸ್ಸು ವಿದ್ಯಾಭ್ಯಾಸ ಬೇಕು, ಖುಷಿ ಇದಕ್ಕೂ ಬೇಕು, ಎರಡು ಬೇಕಾಗುತ್ತೆ. ಜೀವನ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಎಚ್ ಟಿ ಬಾಬು ಅವರೇ, ನೀವು ತಿಮ್ಮೇಗೌಡರ ಕಿರಿಮಗ. ಬಹಳ ಪ್ರೀತಿಯಿಂದ ನಿಮ್ಮನ್ನ ಯಾವಾಗ್ಲೂ ಕೃಷಿಗೆ ಅವರು ತೊಡಗಿಸ್ಕೊಂಡು ಒಟ್ಟಿನಲ್ಲಿ ನೀವು ಕೃಷಿಯಲ್ಲೇ ತೊಡಗಿಸ್ಕೊಳಗೆ ಜೀವನ ನಡೆಸೋ ಹಾಗೆ ಆಗಿದೆ. ಇದಕ್ಕೆ ಖುಷಿ ಇದೆಯಾ ಬೇಜಾರಿದೆಯಾ? ಇದೆ ಸರ್, ಖುಷಿ ಇದೆ. ನಾನು ಖುಷಿ ಮಾಡ್ಬೇಕಾದ್ರೆ ನಮ್ಮಯ್ಯ ಅಂದ್ರೆ ನಮ್ಮ ತಂದೆ ಅಪ್ಪ ಅವರೇ ಕಾರಣ. ಅವ್ರು ಜಾಸ್ತಿ ಹೇಳ್ತಿದ್ರು, ನೀನೇ ಖುಷಿ ಮಾಡ್ಬೇಕು, ಜಮೀನ್ ಅವರೇ ಕಾಣಕು, ನೀನು ಬಿಡಕ್ ಹೋಗ್ಬೇಡ. ಪ್ಲಸ್ ನಾನು ಏನೇ ಕೃಷಿ ಇವತ್ತು ಏನೇ ವ್ಯವಸಾಯ ಮಾಡ್ತಿದ್ರು ನಮ್ಮಯ್ಯನೇ ಸರ್ ಅದಕ್ಕೆ ಕಾರಣ. ಅವರು ತಿಮ್ಮೇಗೌಡರು ತಂದೆ ಬಸವೇಗೌಡರು. ನಾನು ಅವಾಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಮ್ಮಯ್ಯ ಆರು ಹೋಗ್ಲಕ್ ಹೋದ್ರೆ ನಾನು ಹಿಂಗಡೆ ಹೋಗುವೆ ನೇಗ್ಲಿ ಇಟ್ಕೊಳಕ್ಕೆ. ಅವಾಗ ಹೇಳೋರು ಅವರು ನನ್ಗೆ, ನೀನ್ ಇವಾಗ್ಲೇ ಬರ್ಬೇಡ ಇನ್ವರ್ಸಿ ಬೆಳಿ ಅನ್ನೋರು. ಆದ್ರೂ ನಾನು ಅವಾಗ್ಲೇ ಒಂದ್ ಸ್ವಲ್ಪ ಕೃಷಿ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಅವಾಗ್ಲೇ ನಾನು 5-10 ಕ್ಲಾಸ್ ಓದ್ತಿರ್ಬೇಕಾದ್ರೆ 6-7 ಕಲ್ತಿದ್ದೆ ದನಿನಲ್ಲಿ. ಅದ್ರಿಂದ ನಮ್ ಅಯ್ಯನೇ ಕೃಷಿ ಬಗ್ಗೆ ನಂಗೆ ಹುಚ್ಚು. ಅವರೇ ನೀವು ಯಾವ್ದೇ ಕಾರಣಕ್ಕೂ ಭೂಮಿ ಬಿಡ್ಬೇಡ, ಭೂಮಿ ತಾಯಿ ನೆಂಬು ನೆಂಬು ಅಂತ ಹೇಳ್ತಾನೆ ಇರೋರು ನನಗೆ. ಅದರಿಂದ ಓದ್ತಿರ್ಬೇಕಾದ್ರೆ ಕೃಷಿ ಬಗ್ಗೆ ಒಲವು ಬತ್ತು, ಕೃಷಿನ ಮಾಡ್ತಾ ಇದೀನಿ ನೆಮ್ಮದಿಯಾಗಿ, ತೊಂದರೆ ಇಲ್ಲ, ಚೆನ್ನಾಗಿದೆ ಕೃಷಿಲಿ. ಇವತ್ತಿನ ದಿನದಲ್ಲಿ ನಾವು ನೋಡಿದಾಗೆ ಯುವಕರು ನಗರಗಳತ್ತ ಯಾವುದೇ ಕಾರಣ ಇರ್ಬೋದು ಆಕರ್ಷಿತರಾಗಿ ಹೋಗ್ತಾ ಇರುವಂಥದ್ದು, ಇರೋ ಭೂಮಿಯನ್ನು ಪಾಳ್ಬಿಟ್ಟು ವರ್ಷಾಲಂಗಟ್ಲೆ ಅದು ಹಾಗೆ ಇರೋ ಹಾಗೆ ಮಾಡುವಂಥದ್ದು, ಸೌಲಭ್ಯಗಳನ್ನು ಪಡ್ಕೊಂಡ್ರೂ ಸಹ ಕೃಷಿ ಕ್ರಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಲ್ಲಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸುವಂಥದ್ದು ನಾವು ನೋಡ್ತಾ ಇರ್ತೀವಿ. ನಿಮ್ಮ ವಿಷಯದಲ್ಲಿ ಹೇಳಿ, ತಂದೆ ತಾತನ ಮಾರ್ಗದರ್ಶನದಿಂದ ನಿಮ್ಗೇನೆಲ್ಲ ಕಲಿಯಕ್ಕೆ ಸಾಧ್ಯ ಆಯಿತು, ಮತ್ತೆ ಇವತ್ತಿನ ದಿನಮಾನದಲ್ಲಿ ಬೇಕಾದಂಥ ಕೆಲವೊಂದು ವಿಷಯಗಳು, ಅದು ಪೋಷಕಾಂಶಗಳ ನಿರ್ವಹಣೆ ಆಗ್ಬೋದು, ನೀರಿನ ನಿರ್ವಹಣೆ ಆಗ್ಬೋದು, ಮಾರುಕಟ್ಟೆ ವ್ಯವಸ್ಥೆ ಆಗ್ಬೋದು, ಇದನ್ನೆಲ್ಲ ನೀವು ಹೇಗೆ ಅಳವಡಿಸ್ತಾ ಹೋದ್ರಿ? ಸರ್, ಈಗ ನಾವು ಇಬ್ರು ನಮ್ಮ ಅಣ್ಣ, ನಾವು ನಮ್ದು ಜಮೀನು ಇತ್ತು ಮತ್ತೆ ವೆಹಿಕಲ್ ಇತ್ತು. ನಮ್ಮ ಅಣ್ಣ ವೆಹಿಕಲ್ ಬಿಸ್ನೆಸ್ ನೋಡ್ಕೊತಾ ಇದ್ದ, ನಮ್ಮ ಭೂಮಿ ನೋಡ್ಕೊತಾ ಇದ್ದೆ. ನಮ್ಮ ತಂದೆ ಮಾಡ್ತಿದ್ರು, ಅದ್ರ ಹಿಂದ್ಗಡೆ ನಾವು ಹೋದೋ. ಅವಾಗ ನಾವು ಮಾಡ್ಬೇಕು ಚೆನ್ನಾಗಿ ಅನ್ಕೊಂಡು ರೇಷ್ಮೆ, ಕಬ್ಬು, ಭತ್ತ, ರಾಗಿ ಅದೆಲ್ಲ ಬೆಳೀತಾ ಇದ್ದೀವಿ. ಮಾರ್ಕೆಟಿಂಗು ಚೆನ್ನಾಗಿದೆ, ತೊಂದರೆ ಇಲ್ಲ. ಈಗ ನಾವು ರೇಷ್ಮೆ ಬೆಳೀತಾ ಇದ್ದೀವಿ. ರೇಷ್ಮೆ ನಮ್ಮ ಬಿತ್ತನೆ ಏರಿಯಾ ಆಗಿರೋದ್ರಿಂದ ಕೇರ್ಪೇಟೆ ಇದೆ ಮತ್ತು ತುಮಕೂರು ಇದೆ, ಬೆಂಗಳೂರಲ್ಲಿದೆ ಬಿತ್ತನೆ ಮಾರ್ಕೆಟು. ನಾವು ಕೇರ್ಪೇಟೆನೂ ಮಾರ್ತಿದ್ದೋ, ತುಮಕೂರಲ್ಲೂ ಮಾರ್ತಿದ್ದೋ, ಮತ್ತು ಬೆಂಗಳೂರು ಮಾರಿದ್ದೀವಿ. ಇದು ಹೈಬ್ರಿಡ್ ಬೆಳೆದಾಗ ರಾಮನಗರ, ಇದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ನೀರಾವರಿ ನೀರು ಕೊಡಬೇಕು, ಮತ್ತು ಗೊಬ್ಬರ, ಮನೆ ಗೊಬ್ಬರ. ನಾವೇನೇ ವ್ಯವಸಾಯ ಮಾಡ್ತೀವಿ ಅಂದರೂ ಮನೆ ಗೊಬ್ಬರ ಹೆಚ್ಚಾಗಿ ಕೊಡಬೇಕು ನಮ್ಮ ಅನುಭವ ಪ್ರಕಾರ. ಈಗ ಏನಿದೆ ಇದು ರಾಸಾಯನಿಕ ಗೊಬ್ಬರದಂದ್ರೆ ಲಾಭ ಇಲ್ಲ, ಕಮ್ಮಿ. ಸಾವಯವ ಮಾಡ್ತಾರ ಮಾಡಬೇಕು ಅಂದ್ಕೊಂಡಿದ್ದೀವಿ, ಪ್ಲಸ್ ಸಾವಯವ ಮಾಡ್ತಾರ ನಾವು ಈಗೇನು ರಾಸಾಯನಿಕನೇ ಮಾಡ್ತಾ ಇದ್ದೀವಿ. ಆದರೂ ಸ್ವಲ್ಪ ರಾಸಾಯನಿಕದಲ್ಲಿ ಲಾಭ ಕಮ್ಮಿ ಇದೆ. ಏನೇ ನಾವು ಲಾಭ ಮಾಡ್ತೀವಿ ಅಂದರೆ ಜಾಸ್ತಿ ಮನೆ ಗೊಬ್ಬರ ಹಾಕಿ ಮಾಡಬೇಕು. ಅಂದ್ರೆ ನಿಮ್ ತಂದೆ ಏನೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಅದನ್ನ ನೀವು ಮುಂದುವರಿಸ್ಕೊಂಡು ಹೋಗಿದ್ದೀರಿ. ಖಂಡಿತ. ನಿಮ್ದೇನಾದ್ರೂ ಒಂದು ಹೊಸ ಆಲೋಚನೆಗಳು ಇಂಥದ್ದು ಬೆಳೆಯನ್ನ ಮುಂದೆ ಬೆಳೆಯೋಣ ಅನ್ನುವಂಥದ್ದು? ಇದೇನ್ ಮಾಡ್ತಾ ಇದ್ದೀವಿ ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಬಿಡ್ರಿ. ಇನ್ನು ಬೇರೆ ಎಕ್ಸ್ಟ್ರಾ ಏನಿಲ್ಲ, ಇದನ್ನೇ ರೇಷ್ಮೆ ಮಾಡ್ತಾ ಇದ್ದೀವಿ. ಇದನ್ನ ಅಚ್ಚುಕಟ್ಟಾಗಿ ಮತ್ತೆ ಕಬ್ಬು ಜೊತೆಗೆ ತೆಂಗು ಅಡಿಕೆ, ಅಡಿಕೆ ಕಮ್ಮಿ ಇದೆ ನಮ್ಗು, ಒಂದ್ 2 ಎಕರೆ ಅಡಿಕೆ ಮಾಡ್ಬೇಕು ಅನ್ಕೊಂಡಿದೀವಿ. ತೆಂಗಿಗೆ ಹೆಂಗೆ ಮಾರುಕಟ್ಟೆ ಇದೆ ಸರ್? ನಮ್ಮ ಮನೆ ನಮ್ಮ ತಂದೆ, ನಾವು ಸ್ವಲ್ಪ ನಾವು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಮ್ಮ ತೆಂಗಿನ ಮರ ಫಲ ಬಿಡಕ್ಕೆ ಬೈ. ನಮ್ಮ ತಂದೆ ಇದುವರೆಗೂ ಒಂದು ದಿನ ಸಂತೆಗೆ ಹೋಗ್ಲಿಲ್ಲ, ಮಾರಕ್ಕೆ ಹೋಗಿಲ್ಲ ಅವ್ರು ಇದುವರೆಗೆ. ನಾವೇ ಅವತ್ತಿನ ಕಾಲ, ನಮ್ಮ ಅಣ್ಣ ನಾನು ಓದ್ತಿರ್ಬೇಕಾದ್ರೆ, ಹೈ ಸ್ಕೂಲ್ ಓದ್ತಿರ್ಬೇಕಾದ್ರೆ ಅವತ್ತೇ ನಮ್ಗೆ ಟ್ಯಾರಿಟ್ರಿ ಇತ್ತು, ಅದ್ರಲ್ಲಿ ನಾವೇ ತಗೊಂಡು ಹೋಗೋ. ನಮ್ಮ ಅಣ್ಣ ನಾನು, ನಮ್ಮ ತಂದೆ ಒಂದು ದಿನವೂ ಹೋಗಿಲ್ಲ. ಪ್ಲಸ್ ಇವತ್ತು ನಾನೇ ವ್ಯಾಪಾರ ಮಾಡೋದು. ನಮ್ಮ ಮನೇಲಿ ಇದ್ರೂ ನಮ್ಮ ತಂದೆ ನನಗೆ ಫೋನ್ ಮಾಡಿ ವ್ಯಾಪಾರಕ್ಕೆ ಬಾ ಅಂತಾರೆ. ನಾನು ಮಾರ್ತಿರ್ಬೇಕಾದ್ರೆ 3 ರೂಪಾಯಿ ಇತ್ತು. ನಾನು ಬುದ್ಧಿ ಬಂದಾಗ ನಾನು ಕಾಯಿ ಮಾರ್ದಾಗ 3 ರೂಪಾಯಿ ಇತ್ತು ಒಂದು ಸಿಂಗಲ್ ಕಾಯಿ. ಅದಾದ ನಂತರ ಅದು KG ಬತ್ತು, KG 7 ರೂಪಾಯಿ 6 ರೂಪಾಯಿಗೆಲ್ಲ ಮಾರಿದ್ದೀವಿ. ಇವತ್ತು 40 ರೂಪಾಯಿ ಇದೆ. 20-22 ವರ್ಷ ಆಗಿದೆ SSC ಮಾಡಿ. ಅವಾಗ ಒಂದು ಸಿಂಗಲ್ ಕಾಯಿ 3-4 ರೂಪಾಯಿ ಇತ್ತು. 20-22 ವರ್ಷಕ್ಕೆ 40 ರೂಪಾಯಿ ಆಗಿದೆ KG. ಸಿಂಗಲ್ ಕಾಯಿ ಮಾರ್ತೀವಿ ಅಂದ್ರೆ 20-22 ರೂಪಾಯಿ 25 ರೂಪಾಯಿ ನಡೀತಾ ಇದೆ. ಚೆನ್ನಾಗಿದೆ ತೆಂಗಿನ ರೈಟು. ಅಡಿಕೆ ಕಾಯಿ ಅಷ್ಟೇ, ಅಡಿಕೆ ಇದೆ ನಮ್ದು ಈಗ ಮನೆ ಮಾರ್ದ 57 ರೂಪಾಯಿ KG. ಮುಂಚೆ ನಾವು ಅಡಿಕೆ ಬಂದಾಗ 18 ರೂಪಾಯಿಗೂ ಮಾರಿದ್ದೀವಿ. ಅಡಿಕೆ ತೆಂಗು ಬೆಲೆ ಇದೆ ಈಗ, ಚೆನ್ನಾಗಿದೆ, ತೊಂದರೆ ಇಲ್ಲ ಮಾರ್ಕೆಟ್. ಅಂದ್ರೆ ಮಾರುಕಟ್ಟೆನಲ್ಲಿ ಯಾವುದಕ್ಕೆ ಒಳ್ಳೆಯ ಬೆಲೆ ಇದೆ, ಯಾವ ಸಂದರ್ಭದಲ್ಲಿ ಒಳ್ಳೆ ಬೆಲೆಯನ್ನ ನೀವು ಪಡ್ಕೊಳ್ಬಹುದು, ಎಲ್ಲ ಆಲೋಚನೆಗಳು ಇರಬೇಕಾಗುತ್ತೆ. ಯಾವ್ದಾದ್ರೂ ಒಂದು ತರಬೇತಿ ಕಾರ್ಯಕ್ರಮಗಳು ಇಲಾಖೆ ನಡೆಸುವಂತದ್ದು, ವಿಶ್ವವಿದ್ಯಾನಿಲಯಗಳು ನಡೆಸುವಂತದ್ದು, ಅಲ್ಲೆಲ್ಲ ಭಾಗವಹಿಸಿ ಏನಾದ್ರೂ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ? ಇಲ್ಲ ಸರ್, ಎಲ್ಲೂ ಹೋಗಿಲ್ಲ ಸರ್. ರೇಷ್ಮೆ ಮಾತ್ರ ಹೋಗಿದ್ದೀವಿ, ರೇಷ್ಮೆ ತರಬೇತಿ ನಡೆಸ್ತಾರೆ ನಮ್ಮ ತಾಲೂಕಲ್ಲಿ. ಅದ್ರಗ್ ಮಾತ್ರ ಹೋಗಿದ್ದೀವಿ ಬಿಟ್ರೆ ಏನೇ ಬೇರೆ ಯಾವುದೇ ವಿಷಯ ಬಗ್ಗೆ ನಾವು ಎಲ್ಲೂ ತರಬೇತಿ ಹೋಗಿಲ್ಲ ಸರ್ ಇದುವರೆಗೆ. ಈಗ ನೀವು ಮಾರುಕಟ್ಟೆಯಲ್ಲಿ ಆಗುವಂತಹ ಬದಲಾವಣೆಗಳು, ಮುಂದೆ ಭವಿಷ್ಯದ ಬೆಳೆಗಳು ಏನೆಲ್ಲ ಇರ್ಬೋದು, ಈಗ ಅಂತರ್ ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಯಾವ ಎಲ್ಲ ಬೆಳೆಗಳನ್ನ ಅಳವಡಿಸ್ಕೊಳ್ಬಹುದು, ಈ ಬಗ್ಗೆ ಏನಾದರೂ ಒಂದು ಮಾಹಿತಿ ತಿಳ್ಕೊಳ್ಳುವಂಥದ್ದು ಅಥವಾ ಕೆಲವರನ್ನ ಕೇಳುವಂಥದ್ದು, ಪತ್ರಿಕೆಗಳ ಮೂಲಕ ಆ್ಯಪ್ಗಳ ಮೂಲಕ ವಿಷಯಗಳನ್ನ ಗ್ರಹಿಸುವಂಥದ್ದು ಆ ಥರದ ಈ ಆ್ಯಪ್ಗಳಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ವ್ಯವಸಾಯದ ಬಗ್ಗೆ, ಅಡಿಕೆ ತೆಂಗು ಕಬ್ಬು ಅದು ತುಂಬ ತಿಳ್ಕೊಳ್ಳೋದು ಇದೆ, ತಿಳ್ಕೊತಾ ಇದ್ದೀವಿ ಅದರಲ್ಲಿ. ಈಗ ರೇಷ್ಮೆ ನಾವು ರಾಗಿ ಬೆಳೀತಾ ಇದ್ದೀನಿ, ಒಂದು 2 ವರ್ಷದಿಂದ ರಾಗಿ ತುಂಬ ಇಂಟ್ರೆಸ್ಟ್ ಆಗಿ ವರ್ಷದಾಗ 40 ಕ್ವಿಂಟಲು. ಹೆಂಗೆ ಅಂದರೆ ನಮ್ಮದು 10 ಅಡಿ ಸಾಲಿರೋದು, 10 ಅಡಿಯಿಂದ ನಮಗೆ ಅದು ಸುಮ್ಮನೆ ಜಮೀನು ವೇಸ್ಟ್ ಆಗುತ್ತೆ. ಹೆಂಗೂ ರೇಷ್ಮೆ ನಿರ್ವಹಿಸ್ಬೇಕಲ್ಲ, ವ್ಯವಸಾಯ ಮಾಡಲೇಬೇಕು ಅಂದ್ಬಿಟ್ಟು ಜೊತೆ ರಾಗಿ ಹಾಕಿ ರಾಗಿಲಿ ಯಶಸ್ವಿ ಆಗಿದ್ದೀವಿ. ಇನ್ನು ರಾಗಿಗೆ ಒಳ್ಳೆ ಬೇಡಿಕೆ ಇದೆ. 3295 ರೂಪಾಯಿ ಈಗ ಪ್ರೆಸೆಂಟು ಎ ಪಿ ಎಂ ಸಿಲಿ. ಅದರಿಂದ ರಾಗಿಗೆ ಖರ್ಚು ಕಮ್ಮಿ ಅನ್ನೋ ಉದ್ದೇಶದಿಂದ ಭತ್ತ ಕಮ್ಮಿ ಬೆಳೀತಾ ಇದ್ವಿ. ಭತ್ತ ಖರ್ಚು ವಿಪರೀತ ಇದೆ. ಈಗ ಒಂದು 25 ಕ್ವಿಂಟಲ್ ಭತ್ತ ಬೆಳೆದೋ ಖರ್ಚು ವಿಪರೀತ. ಅದು ರಾಗಿಗೂ ಭತ್ತಕ್ಕೂ ಲೆಕ್ಕ ಹಾಕಿದ್ರೆ ಭತ್ತದಲ್ಲಿ ಲಾಭ ಕಮ್ಮಿ ಇದೆ, ರಾಗಿದ ಲಾಭ ಜಾಸ್ತಿ ಇದೆ ಅಂತ ಇದ್ರೆ ರಾಗಿ ಬೆಳೀತಾ ಇದೆ ಜಾಸ್ತಿ. ಈಗ ಈ ಮತ್ತೆ ಮೊನ್ನೆ ತಾನೇ ಒಂದು ಎಕರೆ ನಾಟಿ ಮಾಡಿಸಿದ್ದೀವಿ. ಖಾಲಿ ಭೂಮಿ ಬೆಳೀತಾರೆ, ರೇಷ್ಮೆ ಒಳಗೆ ರಾಗಿ ಬೆಳೀತಾ ಇದ್ದೀವಿ. ಅದ್ರ ಕಬ್ಬು ಬೆಳಿತೀವಿ, ಕಬ್ಬು ಒಂದು 5 ಎಕರೆ ಇದೆ. ಈಗ ಅದು ಕಬ್ಬು ಏನು ಮಾಡಿದ್ದೀವಿ, ಇದಪ್ಪ 6 ಅಡಿ ಸಾಲು ಮತ್ತೆ 3 ಅಡಿ ಜೋಡಿ ಸಾಲು ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಇನ್ನು ನಿರಂತರವಾಗಿ ನಮಗೆ ಒಳ್ಳೆಯ ಬೆಳೆ ಬರ್ತಾ ಇರಬೇಕು ಅಂದರೆ ಮಣ್ಣಿನ ಪೋಷಕಾಂಶಗಳನ್ನು ಸರಿಯಾಗಿ ನಾವು ನೋಡ್ಕೊಳ್ಬೇಕು, ಮಣ್ಣಿನ ನಿರ್ವಹಣೆ ಚೆನ್ನಾಗಿ ಮಾಡ್ಕೋಬೇಕು. ನೀರಾವರಿ ವ್ಯವಸ್ಥೆ ಅಂತೂ ನಿಮ್ಮ ತಂದೆಯವರು ಮಾಡಿದ್ದಾರೆ. ಇನ್ನು ಮಣ್ಣಿನ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಸಾವಯವ ಗೊಬ್ಬರಗಳನ್ನು ಸೇರಿಸುವಂಥದ್ದು, ಇದು ಯಾವ ರೀತಿ ಕ್ರಮವಾಗಿ ಮಾಡ್ತಾ ಬರ್ತೀರಿ ನೀವು? ಸರ್, ಈಗ ರಾಸಾಯನಿಕ ಮಾಡ್ತಾ ಇದ್ದೀವಿ ಪ್ರೆಸೆಂಟು. ಸಾವಯವ ಮಾಡ್ತಿದ್ದಾರೆ ಬೇರೆಯವರು, ಸಾವಯವ ಮಾಡಿ ಅಂತ ಹೇಳ್ತಾವ್ರೆ. ಈಗ 1 ಎಕರೆ ಪ್ರಾರಂಭ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸಾವಯವ. ಅದು ಮಾಡಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನಾವು ಈ ಬೇರೆಯವ್ರು ಹೇಳೋದ್ರಿಂದ ನಾವೇ ಪರಿಸ್ಥಿತಿ ಮಾಡಿದಾಗ ನಮಗೊಂಥರ ಒಳ್ಳೇದು ಅನಿಸ್ತದೆ. ನಾವೇ ಅನುಭವ ಮಾಡಿದಾಗ ಅಂದ್ಬಿಟ್ಟು 1 ಎಕರೆ ಸಾವಯವ ಮಾಡಿ ನೋಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಈ ಗೊಬ್ಬರದ ಖರ್ಚು ವರ್ಷ ವರ್ಷಕ್ಕೂ ಕಡಿಮೆ ಆಗ್ತಿದೆಯೋ ಜಾಸ್ತಿ ಆಗ್ತಿದೆಯೋ? ನೀವು ಆಯ್ತಾ ಇದೆಯಾ ಸರ್? ಈಗ ಅಲ್ಲ, ಇದಕ್ಕೆ ಒಂದು ಪರಿಹಾರವಾಗಿ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದು ಅನುಕೂಲ. ಹೌದು, ಅದಕ್ಕೆ ಏನ್ ಹೇಳ್ತಾರೆ ಸಾವಯವ ಅಂದ್ರೆ 1 ವರ್ಷ ಆಗಲ್ಲ, 4 ವರ್ಷ ಅದು ಭೂಮಿ ಸೆಟ್ ಆಗ್ಬೇಕು ಅದಕ್ಕೆ ಅಂತಾರೆ. ಅದರಿಂದ ನಾವು ಸುಮ್ಮನೆ ಆಗಿದ್ವಿ, ಸಾವಯವ ಮಾಡ್ಬೇಕು ಅನ್ಕೋತ ಇದ್ದು ಮಾಡಿಲ್ಲ. ಅಂದ್ರೆ ಅದ್ರಲ್ಲಿರೋ ಒಳ್ಳೆಯ ಅಂಶಗಳು ನಿಮ್ಗೆ ಗೊತ್ತಿದೆ, ಪ್ಲಸ್ ಮಾಡಕ್ ಆಯ್ತಾರ? ಯಾಕೆಂದ್ರೆ ನಮ್ಮ ಭೂಮಿಗಳು ರಾಸಾಯನಿಕ ಅಡ್ಜಸ್ಟ್ ಆಗಿದೆ, ಅದರಿಂದ ಸಾವಯವ ಮಾಡೋ ಸ್ವಲ್ಪ 3-4 ವರ್ಷ ಬೇಕು ಅಂತಾರ ಅನ್ಬಿಟ್ಟು ಮಾಡಕ್ ಹೋಗಿಲ್ಲ. ಈಗ ನಾನು 15 ವರ್ಷದಿಂದ ಡಿ ಎ ಪಿ, ನಾನು ವ್ಯವಸಾಯಕ್ಕೆ ಬಂದಾಗ ಡಿ ಎ ಪಿ 400 ರೂಪಾಯಿ ಇತ್ತು. ಈಗ ಅದೇ ಡಿ ಎ ಪಿ ಇವತ್ತು 1,250 ರೂಪಾಯಿ ಆಗಿದೆ. 2 ಪಟ್ಟು ಜಾಸ್ತಿ ಆಗಿದೆ ಗೊಬ್ಬರ ರೇಟು. ಪ್ಲಸ್ ನಾವು ಬೆಳೀತಾ ಇರೋಂಥ ರೇಟು ಯಾವುದೂ ಡಬಲ್ ಆಗಿಲ್ಲ. ನಾವೇನೇ ಹೊರಗಡೆಯಿಂದ ತತ್ತೀವಿ ಅನ್ನೋದೆಲ್ಲ, ಈಗ ಪಿ ಯು ಸಿ ಪೈಪ್ 300 ರೂಪಾಯಿ ಇತ್ತು ಒಂದು ವರ್ಷದಿಂದ 2.5 ಇಂಚು, ಈಗ ಅದೇ ಪೈಪ್ 600 ರೂಪಾಯಿ ಆಗಿದೆ. ನಾವೇನೇ ಪರ್ಚೇಸ್ ಮಾಡೋದೆಲ್ಲ ಡಬಲ್ ಆಗಿದೆ. ನಾವು ಬೆಳೆದು ಮಾರುವಂಥದ್ದು ಯಾವುದು ಹೆಂಗಿತ್ತು ಹಂಗೆ. ಏನೋ ಹೇಳ್ಬೇಕು ಅಂದ್ರೆ ತೆಂಗು ಅದು ಆಗಿದೆ, ಅದೊಂದು ಬೇಡಿಕೆ ಇದೆ, ಎಳ್ನೀರು ಬೇಡಿಕೆ ಇದೆ. ಈಗ ನಾವು ಮಾಡ್ತಾ ಇರೋದು ಮಾಮೂಲಿ ಯಾವುದು ಅಂತ ಏನು ಲಾಭ ಇಲ್ಲ, ಅವರು ಕೃಷಿ ಮಾಡ್ತಾ ಇದ್ದು ಇರೋದ್ರಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ನೀವು ಸಹ ಕೃಷಿ ಕುಟುಂಬದ ಹೆಣ್ಮಗಳನ್ನೇ ಮದುವೆ ಆದ್ರಿ ಅಲ್ವಾ? ಹೌದು ಸರ್. ಅವ್ರನ್ನು ಕರೀರಿ, ಮತ್ತೆ ಅವ್ರನ್ನ ಮಾತಾಡ್ಸೋಣ. ರೂಪ ಅವರೇ, ನೀವು ಯಾವ ಊರು? ಚಿನ್ಕುರುಳಿ ಸರ್. ಚಿನ್ಕುರುಳಿಯಿಂದ ಕೃಷಿ ಕುಟುಂಬನ ನಿಮ್ದು? ತಂದೆ ತಾಯಿ ಎಲ್ಲ ಫುಲ್ ಕೃಷಿನೇ, ಆದ್ರೆ ನಾನು ಮಾತ್ರ ಓದ್ಬೇಕು ಅನ್ನೋ ಆಸೆಯಿಂದ ಓದಿಸಿದ್ರು, ಡಿ ಎಡ್ ಮತ್ತೆ ಬಿ ಎ ಆಗಿದೆ. ಆದ್ರೆ ಈ ಕುಟುಂಬಕ್ಕೆ ಸೇರಿದ್ಮೇಲೆ ಕೃಷಿ ಚಟುವಟಿಕೆಗಳೆಲ್ಲ ನೀವು ತೊಡಗಿಸ್ಕೊಂಡಿದ್ದೀರಿ? ಹೌದು ಸರ್, ಎಲ್ಲ ತೊಡಗಿಸ್ಕೊಂಡಿದ್ದೀನಿ. ಹೇಳಿ. ಏನು ಬರ್ತಾ ಇರ್ಲಿಲ್ಲ ನಿಮ್ಗೆ ಕೃಷಿದು, ಇವಾಗ ಎಲ್ಲಾನು ಕಲ್ತಿದ್ದೀನಿ. ನೀವು ಬಂದ್ಮೇಲೆ ಈ ಒಂದು ಕೃಷಿ ಚಟುವಟಿಕೆಗಳು, ಇದರಿಂದ ಇರುವಂತ ಅನುಕೂಲತೆಗಳು ಏನೆಲ್ಲ ನೀವು ಪ್ರತ್ಯಕ್ಷವಾಗಿ ಇಲ್ಲಿ ಕಂಡ್ರಿ, ಎಷ್ಟು ತೆಂಗಿನ ಮರಗಳು ಇದೆ ಅದೆಲ್ಲ ಸ್ವಲ್ಪ ಏನಾದ್ರು ಹೇಳ್ತೀರಾ ನೀವು? 200 ತೆಂಗಿನ ಮರಗಳೆಲ್ಲ ಇದೆ, ಎಲ್ಲ ಲೀಸ್ಗೆ ಹಾಕಿದ್ದಾರೆ. ಮತ್ತೆ ಇನ್ನ ಎಳ್ನೀರೆಲ್ಲ ಕುಯಿಸ್ತಾರೆ, ಅವೆಲ್ಲ ನೋಡಿದ್ವಿ. ಮತ್ತೆ ನನ್ಗೆ ಹಾಲು ಸಹ ಕರೆಯಕ್ ಬರ್ತಾ ಇರ್ಲಿಲ್ಲ. ಫಸ್ಟ್ ಯಾವ್ದೋ ಫಂಕ್ಷನ್ ಎಲ್ಲ ಹೊರಟೋಗ್ಬಿಟ್ಟು ನಾನು ಒಬ್ಳೆ ಉಳ್ಕೊಂಡಿದ್ದೆ. ಆಗ ಹಾಲು ಕರೆಯಕ್ ಬರ್ದೇನೆ ತಂಡ್ರು ಸಾಡಿ ಬೇರೆಯವ್ರನ್ನ ಕರೆದೆ. ಆಮೇಲೆ ಅವರು ಒಂದು ಹಾಲು ಕರೆಯದ್ ಕಲ್ತಿಲ್ವಾ ಅಂತ ಈ ಆಳ್ಸಿದ್ರು. ಅವಾಗ ಅವತ್ತೇ ಕಲಿಬೇಕು ಅಂತ ಚಟ ಮಾಡಿ, ಇನ್ಯಾವ್ದಕ್ಕೂ ಬೇರೆಯವ್ರನ್ನ ಅವಲಂಬಿಸಬಾರ್ದು, ಪ್ರತಿಯೊಂದನ್ನು ನಾನೇ ಕಲಿಬೇಕು ಅಂತ ಕಲಿತೆ. ಈಗ ನೀವು ಸೊಸೆಯರು ಇಬ್ರು ಇದ್ದೀರಿ, ಶಾಂತಾ ಅವರು ಹಾಗೇನೆ ರೂಪ, ನೀವು ನಿಮ್ಮ ಅತ್ತೆ ಗೌರಮ್ಮ ಅವರು ಏನೆಲ್ಲವನ್ನ ನಿಮಗೆ ಒಬ್ಬ ರೈತ ಮಹಿಳೆಗೆ ಬೇಕಾದಂತಹ ವಿಷಯಗಳನ್ನ ಕೆಲಸಗಳನ್ನ ಕಲಿಸಿದ್ದಾರೆ, ನೀವು ಹೇಗೆ ತೊಡಗಿಸ್ಕೊಳ್ತೀರಿ? ಸರ್, ನಮ್ಮ ಅತ್ತೆನೇ ಫುಲ್ ಗೈಡೆನ್ಸು, ಮತ್ತೆ ನಮ್ಮ ಯಜಮಾನರು ಮಾರ್ಗದರ್ಶನ. ಪ್ರತಿಯೊಂದಕ್ಕೂ ಅವರು ಯಾವ ರೀತಿ ಎಲ್ಲಾನು ಮಾಡ್ಬೇಕು ಅನ್ನೋದು ಅವರು ಕಲ್ತಿದಾರಲ್ವಾ, ಅವ್ರನ್ನ ನೋಡ್ತಾ ನೋಡ್ತಾ ನೋಡುತ್ತಾ ಕಲಿ, ಮಾಡುತ್ತಾ ಕಲಿ, ಆಮೇಲೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನಾನು ಕಲ್ತಿದ್ದೀನಿ. ಒಂದು ಕಸ ಗುಡಿಸಿ ಕಸ ಹಾಕೋದು, ಪ್ರತಿಯೊಂದನ್ನು ನೀಟಾಗಿ ಹುಲ್ಲೆಲ್ಲ ಬೆಳೆದು ಗೊಂದ್ಕಾಕೋದು ಯಾವ್ದನ್ನು ಕಲ್ತಿರ್ಲಿಲ್ಲ, ಎಲ್ಲಾನು ಇಲ್ಲಿ ಬಂದ್ಮೇಲೆ ನೀಟಾಗಿ ಕಲ್ತಿದ್ದೀನಿ. ನೀವು ಶಿಕ್ಷಕರ ತರಬೇತಿ ತಗೊಂಡಿದ್ರಿ, ಅದೆಲ್ಲವನ್ನ ಇಲ್ಲಿ ಕಲ್ತ್ರಿ ನೀವು. ಈ ಶಿಕ್ಷಣ ನಿಮಗೆ ಬೇರೆ ಒಂದು ದಿಕ್ಕನ್ನೇ ತೋರಿಸ್ತು ಅಲ್ವಾ? ಕುಟುಂಬ ಕೃಷಿ ಯಶಸ್ವಿಯಾಗಿದೆ ನಿಮ್ಮನೆಯಲ್ಲಿ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಸರ್, ಅನ್ಸಿದೆ. ನಾವು ಮನೆಯವರೆಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಮತ್ತೆ ಆಳುಗಳನ್ನ ನಮ್ಮ ಸಹಾಯಕ್ಕೆ ಕರ್ಕೋತೀವಿ. ಅದ್ರಲ್ಲೂ ಚೆನ್ನಾಗಿ ರೇಷ್ಮೆ ಪ್ರತಿಯೊಂದಕ್ಕೂ ಸೊಪ್ಪು ಹಾಕೋದು, ಸೊಪ್ಪು ಕುಯ್ಯೋದು, ಕಡ್ಡಿ ಕಟ್ ಮಾಡೋದು, ಎಲ್ಲದಕ್ಕೂ ನಾವೂ ಇನ್ವಾಲ್ವ್ ಆಗ್ತೀವಿ. ಪ್ರತಿಯೊಂದು ಕೆಲಸನೂ ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಹಂಗಾಗಿ ಇದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ. ಬಹಳ ಸಂತೋಷ ಅಮ್ಮ, ಹಿಂಗೆ ಇರಿ ಯಾವಾಗ್ಲೂ. ಶೋಭಾ ಅವರೇ, ನೀವು ತಿಮ್ಮೇಗೌಡರ ಹಿರಿ ಮಗಳು, ಆಗ್ಲಿಂದ ಕಷ್ಟ ದಿನಗಳನ್ನು ನೋಡಿದಿರಿ, ಈಗ ಸುಖ ದಿನಗಳನ್ನು ನೋಡಿದಿರಿ. ನೀವ್ ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ರಿ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಾವು ಅವಾಗ ನಮ್ಮ ತಂದೆ ಚಂದ್ರಿಕೆ ಮಾಡ್ತಿದ್ರು, ಅದನ್ನ ಒಲಿಯವ್ರವರು. ನಾವು ಈ ಕಡೆಯಿಂದ ದಬ್ಳೆ ಎಲ್ಲ ಚುಚ್ಚಿ ಈ ಕಡೆಯಿಂದ ಮಾಡ್ತಿದ್ದೋ, ಅವಾಗಿಂದನೂ ಕೆಲಸ ಮಾಡ್ತಿದ್ದೋ. ಆದ್ರೆ ನಾನೇನು ಅಷ್ಟೊಂದು ಹೊರಗಡೆ ಎಲ್ಲ ಏನು ಕೆಲಸ ಮಾಡ್ತಿರ್ಲಿಲ್ಲ. ಇವರೇ ನಮ್ಮ ತಮ್ಮ ತಂಗಿ ಮತ್ತು ನಮ್ಮ ತಂದೆ ತಾಯಿ ಮಾಡ್ತಿದ್ರು. ನಾನೇನು ಯಾವತ್ತೂ ಹೊಲ್ದ ಹತ್ರಕ್ಕೆ ಹೋಗಿ ಏನು ಕೆಲಸ ಮಾಡ್ತಿರ್ಲಿಲ್ಲ. ಆಮೇಲೆ ಮದುವೆ ಆದ್ಮೇಲೂ ನಾನೇನು ಹೊಲ್ದ ಹತ್ರಕ್ಕೆ ಹೋಗಿ ಏನು ಯಾವತ್ತೂ ಮಾಡ್ತಿರ್ಲಿಲ್ಲ. ಈಗಷ್ಟೇ ಇತ್ತೀಚೆಗಷ್ಟೇ ನಮ್ಮದು ಅಲ್ಲಿ ನಮ್ಮೂರಲ್ಲಿ ಜಮೀನೆಲ್ಲ ಮಾಡಿದ್ಮೇಲೆ ನಾನು ಮಾಡೋದಷ್ಟೇ. ಈಗ ಏನೆಲ್ಲ ಕೆಲಸಗಳು ಗೊತ್ತಿದೆ ನಿಮಗೆ ಕೃಷಿಗೆ ಸಂಬಂಧಪಟ್ಟಂಗೆ? ರೇಷ್ಮೆ, ತೆಂಗು, ಬಾಳೆ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೀವು ನೋಡ್ಕೊಳ್ತೀವಿ, ಕೆಲಸ ಮಾಡ್ತೀವಿ. ತಿಮ್ಮೇಗೌಡ್ರೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ನಾವು ಮಾತಾಡ್ಸಿದ್ವಿ. ಕುಟುಂಬ ಕೃಷಿಯ ಒಂದು ಯಶಸ್ಸು ಹೇಗೆ ನಿಮಗೆ ದಕ್ಕಿದೆ ಅನ್ನೋದು ಗೊತ್ತಾಯ್ತು ಅವರ ಮಾತಿನಿಂದ. ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮ ಕೇಳ್ತಿರುವಂತವ್ರಿಗೆ ನಾವು ತಿಮ್ಮೇಗೌಡ್ರ ಜೊತೆ ಫೋನಲ್ಲಿ ಮಾತಾಡಬೇಕು, ಅವರಿಂದನೂ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಈ ಥರದ್ದೆಲ್ಲ ಒಂದು ಭಾವನೆ ಇರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿ. 94 82 24 38 61 94 82 24 38 61 94 82 24 38 61 ತಿಮ್ಮೇಗೌಡ್ರ, ಇಷ್ಟೆಲ್ಲ ಜೀವನದಲ್ಲಿ ನೀವು ಅನ್ಕೊಂಡ ಹಾಗೆ ಆ ಭಗವಂತ ನಡೆಸ್ಕೊಂಡು ಬರ್ತಾ ಇದ್ದಾನೆ. ನಿಮಗೂ ಸಹ ಯಶಸ್ಸು ಸಿಕ್ಕಿದೆ. ಬಹಳ ಭಾವಾವೇಶಕ್ಕೆ ಒಳಗಾಗಿ ಹಳೆದನ್ನೆಲ್ಲ ನೀವು ಜ್ಞಾಪಿಸ್ಕೊಂಡ್ರಿ. ಈ ಒಂದು ಮೊಮ್ಮಕ್ಕಳನ್ನ ಕೂರಿಸ್ಕೊಂಡು ಒಂದು ಫ್ಯಾಮಿಲಿ ಫೋಟೋಗಳನ್ನು ಸಹ ತೆಗೆಸ್ಕೊಂಡಿದ್ದೀರಿ. ಈಗ ಈ ಕುಟುಂಬ ನೋಡಿ ನಿಮ್ಗೆ ಹೆಂಗನ್ಸುತ್ತೆ? ತುಂಬಾ ಸಂತೋಷ ಆಗುತ್ತೆ ಸರ್. ನಮ್ಮ ಮಕ್ಕಳುಗಳು, ನಮ್ಮ ಮೊಮ್ಮಕ್ಕಳುಗಳು, ನಾವು ಈಗ ಅವರು ವ್ಯವಸಾಯನೂ ಮಾಡಬೇಕು. ವಿದ್ಯೆ ಎಷ್ಟು ಓದ್ತಾರೆ ಅಷ್ಟು ಓದಿಸ್ಬೇಕು ಅವ್ರನ್ನ. ಒಂದು ವ್ಯವಸಾಯನೂ ಅವ್ರಿಗೆ ಕಲಿಸ್ಬೇಕು ಅಂತ ನನ್ನ ಆಸೆ ತುಂಬಾ ಇದೆ ಸರ್. ಅವರು ಒಂದ್ ವೇಳೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ವ್ಯವಸಾಯದಲ್ಲಾರು ಜೀವನ ಸಾಕ್ಬೇಕು. ಓದ್ಬಿಡ್ತಾರೆ, ಕೆಲಸ ಸಿಗಲ್ಲ, ವ್ಯವಸಾಯ ಬರಲ್ಲ, ಆಗ ತುಂಬಾ ಕಷ್ಟ ಆಗುತ್ತಲ್ವಾ. ಎರಡೂ ಅವ್ರಿಗೆ ಮಾಡುವಂತ ಅಭ್ಯಾಸ ಮಾಡ್ತಾ ಇದೀವಿ ಸರ್ ಈಗಿಂದೇನೆ. ಬಹಳ ಸಂತೋಷ. ಹಿಂಗೆ ನಿಮಗೆ ಕುಟುಂಬದಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಇರಲಿ. ನಿಮ್ಮ ಒಂದು ಮಾದರಿ ಏನಿದೆ ಬೇರೆಯವ್ರಿಗೂ ಒಂದು ಉತ್ತೇಜನವನ್ನ ನೀಡಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಸಂತೋಷ ಸರ್. ಇದುವರೆಗೆ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಹಿರಳಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ತಿಮ್ಮೇಗೌಡ ಹಾಗೂ ಅವರ ಕುಟುಂಬದ ಸದಸ್ಯರೊಂದಿಗೆ ಕುಟುಂಬ ಕೃಷಿಯ ಯಶಸ್ವಿ ಮಾದರಿ ಕುರಿತ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಎಸ್ ಸುಬ್ರಹ್ಮಣ್ಯ. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರೆ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಯೋಜನೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಸವಲತ್ತುಗಳನ್ನು ಒದಗಿಸಲು ಮತ್ತು RTCಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. August 31, 2021 ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ರೈತರು ತಾವು ಬೆಳೆದ ಬೆಳೆ ವಿವರಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ನೀಡುವ ಸವಲತ್ತುಗಳನ್ನು ಪಡೆಯುವುದರಿಂದ ವಂಚಿತರಾಗುವ ಸಂಭವವಿರುತ್ತದೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಆಸಕ್ತಿಯೊಂದಿಗೆ ಪ್ರಸಕ್ತ ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ, ತೋಟಗಾರಿಕೆ, ರೇಷ್ಮೆ ಹಾಗೂ ಕಂದಾಯ ಇಲಾಖೆ ಕಚೇರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಲಾಗಿರುವ ಖಾಸಗಿ ನಿವಾಸಿಗಳನ್ನು